ಚಪಾತಿ ಚಪಾತಿ ಕವಾ, ಅದಕ್ಕೆ ಹಸಿರು ಮೆಣಸಿನಕಾಯಿ ಖಾರ ಬೇರೆ, ಹುಸಿ ಉಪ್ಪಿನಕಾಯಿ, ಮೂರ್ ಜೊತೆ ಮೊಸರಾಕಬಿಟ್ರೆ ಬಹಳ ರುಚಿ ಬರ್ತದೆ ಅಂದ್ಬಿಟ್ಟು ನಾನೇ ಪ್ಲಾನ್ ಮಾಡ್ಕೊಬಿಟ್ಟಿ ಮಾಡ್ಕೊಂಡು ಮೂರು ಹಾಕೊಂಡು ತಿಂತ ಕೂತೀವಿ. ನೀವು ಬಂದ ನೋಡೋಣ, ಇನ್ಮೇಲೆ ಹೊರಗಿನ ಮೊಸರು ತಗೋಬೇಡ, ಮನೇಲಿ ಎಪ್ಪಾಕು. ಓ ಅದು ಒಳ್ಳೇದ ಕಣ್ಬಿಡವ. ಕಮಲಕ್ಕ, ಆ ಪಾಟಿ ನಿಂತ ಬಂದು ಇಸ್ಕೊಂಡ್ ತಿಂತಾನಲ್ಲ, ಇದನ್ನೆಲ್ಲ ಮಾಡ್ಕೊಂಡು ರುಚಿಯಾಗಿತ್ತು ಅಂತ ಎಷ್ಟು ಹೊಗಳ್ತಾನೆ. ನಿನ್ನೇನಾರು ಒಂದ್ ಕಿತ ನೆಪ್ ಮಾಡ್ಕೊಂಡ್ನ ಕೇಳು. ನೆಪ್ ಮಾಡ್ಕೊಳ್ಳೋದಿರ್ಲಿ ಕಮಲವ್ವ, ಇವ ಬರೀ ತಿನ್ನಲ್ಲ ತಿನ್ನಲ್ಲ ಶಂಕರಣ ಅಂತನೋ ವಿನಃ ಅವನ್ ತಿಂದದ್ನ ಹೇಳಕೇ ಇಲ್ಲ. ಇವ ಕೊಟ್ಟ ನಂದಿರ್ಲಿಕ್ಕವ, ನಾನು ಅರ್ಧ ಮುಗಿಸ್ಬಿಟ್ಟಿದ್ದೆ, ಆಗ ಬಂದ್ರೆ ನಾನೇನ್ ಕೊಡ್ಲಿ, ಮೊದ್ಲೇ ಬಂದಿರ್ಬೇಕಾದ್ರೆ ಬೈಟು ಮಾಡ್ಕೋಬಹುದಾಗಿತ್ತು. ನಿನ್ನ ಹತ್ರ ಕೇಳಕ್ಕಿಲ್ವಾ ಅವನು, ಅದ ಹೇಳ್ತಿರೋದು ನಾನು. ಕೇಳಿ ಬಿಡೋಣ. ನಿಮ್ಗೆ ಒಪ್ಸೋದ್ ಹೆಂಗೆ ಅಂದ್ರೆ, ಸುಬ್ಬಣ್ಣ ಬಂದ. ಸುಬ್ಬಣ್ಣ ಬಂದ್ವಪ್ಪ. ನಾನು ಕಮಲಕ್ಕಂತ ಕೇಳ್ತಿಂತೀನಿ ಅಂತ ಇವನು ಕಮಲಕ್ಕಂಗ್ ನಾ ಕೆಲಸ ಮಾಡ್ಕೊಳ್ಳೋದನ್ನೆಲ್ಲ ಹೇಳಕ್ಕಿಲ್ಲ ಇವನು. ಆಯ್ತಾ, ಇವನ್ ಜಮೀನ್ ಕೆಲಸ ಆ ಪಾಟಿ ಮಾಡ್ಕೊಡ್ತೀನಿ. ಇವನ್ ತಿನ್ನಾಗ ನನ್ನ ನೆಪ್ ಮಾಡ್ಕೊಂಡ ಕೇಳು ಹೊಸಿ. ಏನೋ ಅವತ್ತು ಹೋದ್ರೆ ಹೊಸಿ ಕಾಣಿಸ್ತಾನೆ. ಹಿಂಗೆಲ್ಲ ಉಪ್ಪೆಸರು ಖಾರ ಉಪ್ಪಿನಕಾಯಿ ಮೊಸರು ಎಲ್ಲ ನೀನ್ ಹಾಕೊಳಕ್ಕಿಂತ ಮುಂಚೆ ರಾಜಣ್ಣನ್ ಕರ್ದ್ಬಿಟ್ಟು ಅವನಿಗೂ ಕೊಡ್ಬೇಕು. ಕೊಡ್ಬೇಕು ಅಲ್ಲ, ಇವನ್ಗೆ ನಾ ಕೊಡ್ತೀನಿ, ಕೊಡಲ್ಲ ಅಂತ ಯಾವತ್ತು ಹೇಳಿದನವ ನಾನು. ಈಗ ಏನಂದ್ರೆ ಅವ ಉಪ್ಪೆಸರು ಖಾರ ಹೊಸಿ ಇಷ್ಟ ಪಡಕಿಲ್ಲ ಅವ. ಈಗ ಶಂಕರಣ್ಣ ಹಂಗೆ ನೀನು ಬಂದ್ರೆ ಬತ್ತಿಯ ಹಿಂಗ್ ಬಿರುಗಾಳಿ ಹಿಂಗೆ ಉಪ್ಪೆಸರು ಖಾರ ಹೆಸರು ಕಾಳು ಇದೇ ಆಗೋಯ್ತಲ್ಲ ಈಗ ಎಲ್ಲ ಕಣಪ್ಪ. ಮೊಸರು ತರಕ್ಕೆ ಯಾಕೆ ಇನ್ನೊಂದ್ ಕಡೆ ಹೋಗ್ಬೇಕು ನೀನು? ಈಗ ಕಮಲವ ಹೇಳದ್ದು ಅದನ್ನೇ ಹೇಳ್ತಿದ್ಲು, ನೀನ್ ಇನ್ನೂ ಬಂದಿರ್ನಿಲ್ಲ, ಬಂದಿದೀಯ ಎಲ್ಲ ಕೇಳಿಸ್ಕೊಂಡೆ. ಅಲ್ಲ, ಒಂದೊಂದಿನ ಹಂಗ ಆಗ್ಬಿಡುತ್ತೆ ಮೊಸರು ಹಂಗಲ್ಲ. ರಾಜಣ್ಣ ಹೇಳದ್ದು ನಿಜಾನೇ, ಮೊಸರು ತರ ಒಂದ್ ಕಡೆ ಹೋಗೋದು, ಹಸಿ ಮೆಣಸಿನಕಾಯಿ ಯಾರೋ ಚೆನ್ನಾಗಿ ಖಾರ ಹರಿದವ್ರೆ ಅಂತ ಅವ್ರ ಕಡೆ ಹೋಗೋದು. ಯಾರ ಹರಿದವ್ರು ನಮ್ಮ ಊರ್ಲಿ? ನಮ್ ಕಮಲವನೆ ಎಲ್ಲಾನು ಹರಿದು ಗಿರ್ದು ಎಲ್ಲ ರೆಡಿ ಮಾಡಿ. ಯಾಕೆ ಮೊಸರು ತಂದನೆ ಅಂಗಡಿಗೆ ಹೋಗ್ಬಿಟ್ಟು ಅಂತ ನಂಗೆ ಗೊತ್ತಾಯ್ತು. ಆ ಹಿಂದಿನ ದಿನ ಟಿವಿ ನೋಡ್ತಾ ಇದ್ದ, ಟಿವಿಲಿ ಅಡ್ವರ್ಟೈಸ್ ಬರ್ತದಲ್ಲಪ್ಪ, ಏನ್ ಗಟ್ಟಿ ಮೊಸರನ್ನ ಹಿಂಗ್ ದಬಾಕರು ಬೀಳಕ್ಕಿಲ್ಲ, ಅದು ಆ ಪಾಟಿ ಗಟ್ಟಿಯಾಗಿತ್ತು. ಹೋಗ್ಬಿಟ್ಟು ಅಲ್ಲಲ್ಲ ಅದ್ನ ಅಂತ ನೋಡ್ತಿದ್ದ, ಅದನ್ನೇ ತಕೊಂಬಂದನೆ ಅನ್ಸುತ್ತೆ. ಹೋಗ್ಬಿಟ್ಟು ಇಲ್ಲ, ನಾ ತಂದದ್ದು ಹಿಂಗ ಅರ್ದ್ಬಿಟ್ಟು ಹಾಕ್ ತಕ್ಷಣ ಬಿದೋಯ್ತಕವ. ಹೌದಾ? ಎಲ್ಲ ಐಸಲ್ಲಿ ಇಟ್ಟಿದ್ ನೋಡ್ಬಿಟ್ಟ ನೀವು. ಈಗ ಅಲ್ಲಿ ನೋಡೋದು ಇಲ್ಲಿ ನೋಡೋದು ಹಂಗದೆ ಹಿಂಗದೆ ಅನ್ನೋದ್ ಬಿಟ್ಬಿಟ್ಟು, ಈಗ ಪಶು ಸಂಗೋಪನಾ ಯೋಜನೆ ಏನಾಗಿ ಕರ್ನಾಟಕ ಸರ್ಕಾರದಲ್ಲೂ ಸಾಕಷ್ಟು ಅನುಕೂಲ ಮಾಡವ್ರೆ. ಏನೇ ಆಗ್ಲಿ ಹೈನುಗಾರಿಕೆ ತಗೋತೀಯ, ಕೋಳಿ ಸಾಕಾಣಿಕೆ ಮಾಡ್ತೀಯಾ, ಕುರಿ ಸಾಕಾಣಿಕೆ ಮಾಡ್ತೀಯಾ, ಈ ತರ ಚಟುವಟಿಕೆಗಳನ್ನ ಕೃಷಿಗೆ ಜೊತೆಗೆ ಮಾಡ್ತೀವಿ ಅಂದ್ರೆ ಶೇಕಡ 50% ಸಹಾಯಧನ ಐತೆ. ಆದ್ರೆ ಅರ್ಜಿ ಕೊಡ್ಬೇಕು, ಸುಮ್ನೆ ಅವರೇ ಏನು ಹುಡುಕೊಂಡು ಬರಕಿಲ್ಲ. ಕೆಲಸ ಈ ಅರ್ಜಿ ಜೊತೆಗೆ ಕೆಲವೊಂದು ದಾಖಲಾತಿಗಳು ಬೇಕಾಯ್ತದೆ. ಏನೇನಪ್ಪ ಅದು? ಅದಕ್ಕೊಂದು ಆದಾಯ ಪ್ರಮಾಣ ಪತ್ರ ಬೇಕಾಯ್ತದೆ, ಆಮೇಲೆ ಒಂದ್ ಪಡಿತರ ಚೀಟಿ ಬೇಕು. ಆಯ್ತಾ? ಆಧಾರ್ ಕಾರ್ಡ್ ಕೇಳ್ಬೋದು. ಹೌದು, ಆಧಾರ್ ಕಾರ್ಡ್ ಕೇಳ್ತಾರೆ ರಾಜಣ್ಣ. ಯಾವಾಗ ಜೇಬಲ್ಲಿ ಇಟ್ಕೊಂಡಿರು ನೀನು? ತಕೊಂಡಿನಲ್ಲ, ಜೇಬಲ್ಲಿ ಇಟ್ಕೊಂಡಿರು. ಆಮೇಲೆ ಮಾಡಿಸ್ಕೊಂಡು ಇಟ್ಕೊಂಡವ್ನೆ ಇಬ್ರು ಹೋಗಿ ಮಾಡಿಸ್ಕೊ ಬಂದಕವ. ನಿಂದು ಹಂಗೆ ಉದ್ದು ಕೊಟ್ಟಿರಲ್ಲ ಹಂಗೆ ಇದ್ದದ? ಇಲ್ಲ ಇಲ್ಲ, ನಂಗೂ ಮಾಡಿಸ್ಕೊಟ್ಟ. ಈಗ ನೀನು ಅವನ್ ಜೇಬಲ್ ಮಡಗಿದೀಯ, ನಿನ್ ಜೇಬಲ್ ಮಡಗಿದೀಯ? ಯಾವ್ದನ್ನ? ನಂದ ನಾ ಮಡಿಕೊಂಡಿವ್ ನೀಕಪ್ಪ. ಸರಿ ಕಣಪ್ಪ. ಈಗಪ್ಪ ಆಮೇಲೆ ಈಗ ಮೂರ್ ಫೋಟೋ ಬೇಕು, ನಿಂದೇ ಫೋಟೋ, ಆಮೇಲೆ ಅವರಿವ್ರೆ ಎತ್ಕೊಂಡು ಹೋಗ್ಬಿಟ್ಟಿ. ನನ್ ಫೋಟೋವೇ ಹಿಂದೆ ಮೂರು ಹಳೆವಿದ್ದು ನಾನು ಬಹಳ ಯುವಕ ತೆಗ್ಸಿರೋ. ಕಣಪ್ಪ ಅವ್ ಬೇಡ್ವಾ, ಈ ಹೊಸದಾಗಿರೋ ತೆಗ್ಸು. ಯುವಕ ಇದ್ದಾಗ ತೆಗ್ಸಿದ ಫೋಟೋ ಚೆನ್ನಾಗವ ಅಲ್ಲ, ಚೆನ್ನಾಗಿದೆ ಅಂದ್ಬಿಟ್ಟು ಆಮೇಲೆ ಅದನ್ನ ನೋಡ್ಬಿಟ್ಟು ಈ ಫೋಟೋದಲ್ಲಿ ಇರೋರು ಯಾರು ಅಂತ ಕೇಳಿದ್ರಿ? ಏನಾಯ್ತದೆ ಅಲ್ವಾ, ಅವ್ನ ಹೆಂಗೆ ಎರಡ್ ಜಡ ಹಾಕ್ಬಿಡೋದು ಒಂದ್ ಫೋಟೋ ಅದೇ ಚೆನ್ನಾಗದೆ, ಏನ್ ಚೆನ್ನಾಗಿ ನೋಡು ನಮ್ಮ ಮಗಳು ತೋರಿಸ್ತಿರ್ತಾನೆ, ಆಮೇಲೆ ಅದ್ ಕೊಟ್ಟು ಇಟ್ಬಿಟ್ಟಿಯೇ. ಜಡೆ ಗೊತ್ತಾಗಕ್ಕಿಲ್ವಯ್ಯ, ಇವ ಮಾಡದ್ನೆಲ್ಲ ನನಗೆ ಹೇಳ್ತಾನೆ. ಆಯ್ತಾ? ಆಮೇಲೆ ಇಲ್ಲಿ ಕರ್ನಾಟಕದಲ್ಲೇ ವಾಸ ಇದೀವಿ ನಾವು ಅನ್ನೋದಕ್ಕೆ ಒಂದು ಪತ್ರ ಬೇಕಾಯ್ತದೆ. ಆಯ್ತಾ? ಅದೇ ದೃಢೀಕರಣ ಪತ್ರ ಅಂತ. ಹೌದು, ಸರಿ ಸರಿ. ಆಮೇಲೆ ನಿನ್ಗೆ ಕಾಸು ಬರ್ಬೇಕಲ್ಲಪ್ಪ, ಅದಕ್ಕೆ ಬ್ಯಾಂಕ್ದು ಪಾಸ್ ಪುಸ್ತಕ ಬೇಕು. ಇದೆಲ್ಲ ತಗೊಂಡೋಗಿ ನಾವು ಇಲಾಖೆ ಕೊಡ್ಬೇಕು. ಅವರು ಇನ್ನೂ ಒಂದು ವಿಷಯ ಹೇಳವ್ರೆ, ಒಂದು ಕುಟುಂಬಕ್ಕೆ 150 ದಿನಗಳ ಉದ್ಯೋಗ ಖಾತ್ರಿ ಯೋಜನೆ. ಆಯ್ತಾ? 249 ರೂಪಾಯಿ ದರ ಕೊಡ್ತಾರೆ. ಯಾಕೆ ಅಂದ್ರೆ ನೀನೇನಾದ್ರೂ ಒಂದು ಶೆಡ್ ಮಾಡ್ಕೋತೀನಿ, ಕುರಿ ಸಾಕಾಣಿಕೆ ಮಾಡೋದಕ್ಕೆ, ಅದನ್ನ ಕಟ್ಟೋದಕ್ಕೆ, ಮಾಡಕ್ಕೆ ಒಂದ್ ಮನೆ ಮಾಡ್ಕೋತೀನಿ, ಒಂದ್ ಕೊಟ್ಟಿಗೆ ಮಾಡ್ಕೋತೀನಿ ಅಂತ ಹೇಳಿದ್ರೆ ಅವರು ಅದಕ್ಕೆ ವ್ಯವಸ್ಥೆ ಮಾಡ್ತಾರೆ. ಆಮೇಲೆ ಅದೇನು ಆಹಾರಕ್ಕೂ ಏನೇನು ಮಾಡಾರಂತಲ್ಲ ಸುಬ್ಬಣ್ಣ, ಅದೇನು ಕುರಿ ಸಾಕಾಣಿಕೆಯಲ್ಲಿ ಮೇಕೆ ಕುರಿ ಸಾಕಾಣಿಕೆ ಮಾಡೋರು ಹೊರಗಡೆ ಅಲ್ಲೇ ಒಂದಷ್ಟು ಅಗಲಕ್ಕೆ ಬುಡ್ಕ ಮೇಯಿಸ್ಕತ್ತಾರಂತೆ. ಆಮೇಲೆ ಅಲ್ಲೇ ಅದೆಂತದ ಫುಡ್ ತಯಾರು ಮಾಡಾರಂತೆ. ಹ್ಮ್, ಅದೇನೋ ಬೆಲ್ಲ ಗಿಲ್ಲ ಎಲ್ಲ ಹಾಕ್ಬಿಟ್ಟು ಕುರಿ ಫುಡ್ ಆಹಾರ ತಯಾರು ಮಾಡಾರಂತೆ. ಅದಕ್ಕೂ ಏನಾರು ಕೊಟ್ಟಾರಂತ ದುಡ್ಡ ಯಾರೋ ಬ್ಯಾಂಕ್ ಅವರು. ಅಲ್ಲ, ಆಹಾರ ಮಾಡಕ್ಕ ಆಹಾರ ತಗೊಳಕ್ಕ ಈ ಮಾಡಕ್ಕೆ ರೆಡಿ ಮಾಡಕ್ಕಪ್ಪ. ಅದೇನೋ ಕುದುರೆ ಮೆಂತೆ ಅಂತ ಮಾಡ್ತಾರಲ್ಲ, ಅದಕ್ಕೆ ಬೇಕಾಗಿರೋ ಈ ಮೇವು, ಆ ಮೇವನ್ ಬೆಳೆಗೂ ಬೇಕಲ್ಲಪ್ಪ, ದಿನನಿತ್ಯದ ವ್ಯವಹಾರಕ್ಕೆ ಬೇಕಲ್ಲ. ಅದಕ್ಕೆ ಇನ್ನೂ ಒಂದು ಯೋಚನೆ ಮಾಡವ್ರೆ, ಈ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಅಂತ, ಅದನ್ನ KAPY ಅಂತ ಕರೀತಾರೆ. ರಾಜಣ್ಣ, KAPY ಅಂದ್ರೆ ಕನ್ನಡದಲ್ಲಿ ಓದ್ಕೋಬೇಡ, ಏನಾಯ್ತದ ಹೇಳು? ಕಾಪಿ. ಕಾಪಿ ಒಂದೇ ಎ ಅಲ್ವಾ ಪೈರದ ಅದ್ರಲ್ಲಿ? ಹೌದು, ಎರಡು ಎ ಇಲ್ಲ, ಇಲ್ಲ ಎರಡೇ ಇದ್ಬಿಟ್ರೆ ಕಾಪಿ ಆಗ್ಬಿಡುತ್ತೆ. ಕಾಪಿ ಆಯ್ತದೆ, ಒಂದ್ ಅಕ್ಷರ ಇದ್ರೆ ಕಪಿ ಆಯ್ತದೆ ಅಲ್ವಾ? ಓ, ಕಪಿ ಇಲ್ಲ ಕಾಪಿ. ಓ ಸರಿ ಕಪ್ಪ, ಎರಡು ಅಲ್ಲ ಇದು ನೀ ಹೇಳ್ತಿರೋದು, ಎರಡು ಅಲ್ಲ ಕಣಪ್ಪ, ಇದು KAPY ಅಷ್ಟೇ. ಸರಿ ಕಪ್ಪ, ಇದು ನಾಪಕ ಇಟ್ಕೊಳಕ್ಕೆ ಹೊಸ ಅನುಕೂಲ ಆಗ್ಲಿ ಅಂತ ಹೇಳಿದೆ ಅಷ್ಟೇ. ಇದು ನೋಡಪ್ಪ, ಇದು ಹೆಂಗೆ ಅಂದ್ರೆ ರೈತರು ಸೇರ್ಕೋಬಹುದು, ಸಾರ್ವಜನಿಕರು ಮಾಮೂಲಿ ರೈತರು ಅಲ್ಲದೆ ಇರೋರು ಸೇರ್ಕೋಬಹುದು, ಆಮೇಲೆ ಸಂಘ ಸಂಸ್ಥೆಗಳನ್ನು ಸೇರ್ಕೋಬಹುದು. ಒಬ್ಬನೇ ಮಾಡ್ಬೇಕು ಅಂತ ಏನಿಲ್ಲ. ಇದನ್ನ ಇವರು 2011-12 ಸಾಲಿನಿಂದಾನೇ ತಂದ್ರು, ಈಗ್ಲೂ ಜಾರಿಯಾಗೈತೆ. ಅಂದ್ರೆ 11-12 ಅಂದ್ರೆ ಹತ್ರ ಒಂದ್ 10 ವರ್ಷ ಆಯ್ತಲ್ವ ರಾಜಣ್ಣ? 2021 ಅಲ್ವಾ, ಈಗ ಈಗ ಮುಗಿತಾ ಬಂತಲ್ಲ, ಇನ್ನೊಂದ್ 2 ತಿಂಗಳು 3 ತಿಂಗಳು ಆಗ್ಬಿಟ್ರೆ ಮುಗಿದ ಹೋಯ್ತು ಅಲ್ವಾ ಅಂತ ಕೇಳ್ತಿದ್ದೆ. ಅಲ್ಲೇ ಸುಮ್ನೆ ಕಪ್ಪ, ಇವ ಏನು ಮದ್ ಮಧ್ಯ ಭಯ ಆಗ್ಬಿಡ್ತಾನೆ ಕಮಲ, ಓಸಿ ಹೇಳಕ್ ಆಗಕ್ಕಿಲ್ವ ನಿನ್ಗೆ? ಶಿಷ್ಯ ಅಲ್ವೇ, ಈ ವರ್ಷನೇ ಮುಗ್ದೈತದೆ ಅಲ್ವಾ ಅಂತ ಕೇಳಿದ್ರೆ ಇವನ್ಗೆ ವರ್ಷವೇ ಗೊತ್ತಿಲ್ವಾ ಅಂತ ಇವ್ರು ಕೇಳ್ತೀನಿ. ಸುಮ್ನಿರು, ಹುಟ್ಟದ ತಕ್ಷಣ ಬಾಯಿಗೆ ಯಾರವ ಬೆರಳ ಹಾಕದ್ದು ಅಂತ ಕೇಳ್ತೀನಿ. ಏನ್ ಬಡಬಡ ಅಂತಾನೆ ಕಪ್ಪ, ಹೇಳಪ್ಪ. ಏನಪ್ಪ, ಅವನನ್ನ ನೀನ್ ಶಿಷ್ಯ ಮಾಡ್ಕೊಂಡು ಅವನ್ ಬಗ್ಗೆ ನೀನ್ ಹಿಂಗ್ ಹೇಳಿದ್ರೆ ಕೆಲಸ ಮಾಡೋ ಮಾತಾಡಕ್ಕಿಲ್ಲ ಇವ. ಈಗ ಹಿಂಗ್ ಬಂದ್ಬಿಡು ಚಾವಡಿ ಮೇಲೆ, ಈಗ ಕಮಲಕ್ ಮನೆ ಚಾವಡಿ ಕೂತ್ಕೊಬಿಟ್ರು ಸಾಕು. ಕಾಯಕವೇ ಕೈಲಾಸ, ಬಸವಣ್ಣನವ್ರ ಪರಮ ಭಕ್ತ ಕಪ್ಪ ಇವ. ಈಗ ಇದೆಲ್ಲ ಬಿಟ್ಬಿಟ್ಟು ನೋಡಪ್ಪ, ಈ ಅರಣ್ಯ ಪ್ರೋತ್ಸಾಹ ಯೋಜನೆ ಅಡಿಯಲ್ಲಿ ನೋಂದಣಿ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಿ. ಏನಂದ್ರೆ, ಸಸಿಗಳನ್ನ ನೆಡಬೇಕು ಅಂದ್ರೆ ಹತ್ತಿರ ಇರುವಂತ ಅರಣ್ಯ ಇಲಾಖೆ ಕಚೇರಿಗೆ ಹೋಗಿ ವಿಚಾರಿಸಿದ್ರೆ ಅವರೊಂದು ಅರ್ಜಿ ನಮೂನೆ ಕೊಡ್ತಾರೆ. ನಮ್ಮ ಹತ್ರ ಎಷ್ಟು ಜಾಗ ಐತೆ, ಎಷ್ಟು ಜಾಗ ನಾವು ಕೃಷಿ ಮಾಡದೆ ಹಂಗೆ ಬಿಟ್ಟಿದೀವಿ, ಬೀಳ್ಬಿಟ್ಟಿದೀವಿ, ನೀರಿನ ವ್ಯವಸ್ಥೆ ಹೆಂಗದೆ, ಇದನ್ನೆಲ್ಲ ಅವರು ವಸಿ ಕೇಳ್ತಾರೆ. ಅದೆಲ್ಲ ವಿಷಯಗಳೆಲ್ಲ ನಾವು ಕರೆಕ್ಟ್ ಆಗಿ ತಿಳ್ಕೊಂಡು ಹೋಗಿ ಹೇಳ್ಬೇಕು, ಇಷ್ಟು ಜಾಗ ಇದೆ, ಇಷ್ಟು ಸಸಿ ನೆಡ್ಬೋದು, ಇಷ್ಟು ಸಸಿ ಕೊಡಿಸಿ ಇಂಥದ್ದು ಅಂತ. ಇದರಲ್ಲಿ ಹಣ್ಣಿನ ಮರಗಳು ಬರ್ತವೆ. ಆಮೇಲೆ ನಮಗೆ ಅಷ್ಟೇನು ಅನುಕೂಲ ಇಲ್ಲ, ಆದರೆ ಪ್ರಾಣಿ ಪಕ್ಷಿಗಳಿಗೆ ಅನುಕೂಲ ಅಂತ ಮರಗಳು ಬರ್ತವೆ, ಅವ್ರು ಅದನ್ನ ಕೊಡ್ತಾರೆ ಹಕ್ಕಿ ಪಕ್ಷಿಗಳು. ನಿಜ ನಿಜ. ಆಮೇಲೆ ಇನ್ನೊಂದು, ಈ ಇದೆಲ್ಲ ಮಾಡ್ತಾರಲ್ವ, ನಾವೆಲ್ಲ ಮನೆಗೆ ಮಾಡಿಸಿದ್ವಿ, ಚೇರು ಪಾರು ಗಿರು ಮಂಚ ಗಿಂಚ ಅಂತ, ಅವಕ್ಕೆ ಅಂತ ಮರನು ಬೆಳ್ಕೋಬಹುದು. ಸಾಗುವಾನಿ ಸಾಗುವಾನಿ ಸಾಗುವಾನಿ ಮರ ಅನುಕೂಲ ಆಗ್ಬೇಕು. ಹಂಗೆ ಒಟ್ಟಿನಲ್ಲಿ ಎಲ್ಲಾನು ಗಮನದಲ್ಲಿ ಇಟ್ಕೊಂಡು ಅವರು ಸಸಿಗಳನ್ನ ಬೆಳೆಸಿರ್ತಾರೆ. ನಮ್ಗೆ ಇಂಥದ್ ಬೇಕ್ರಪ್ಪ ಅಂತ ಹೇಳಿದ್ರೆ ಅವ್ರೇನ್ ಮಾಡ್ತಾರೆ, ಆ ಸಸ್ಯ ಕ್ಷೇತ್ರಗಳು ಅಂತ ಇರ್ತದೆ, ಅಲ್ಲಿ 500, 1,000, 10,000, 20,000 ಹಿಂಗೆಲ್ಲ ಬೆಳೆಸಿರ್ತಾರೆ. ನಮ್ ಕಡೆಯಿಂದ ಚಂಕರಣ್ಣ ಅವರ ಹೆಸರಲ್ಲಿ ಒಂದು 10 ಸಸಿ ಬೇಕು, ರಾಜಣ್ಣನಗಂತ 10 ಸಸಿ ಬೇಕು ಅಂತ ಎಲ್ಲ ಅಲ್ಲಿಗೆ ದಾಖಲಾತಿಗಳು ಹೋಯ್ತವೆ. ಈ ವಲಯಕ್ಕೆ ಇಷ್ಟು ಅಂತ ಅವ್ರು ಕಳಿಸ್ಕೊಡ್ತಾರೆ, ಬೆಳೆಸಿ ಆರೈಕೆ ಮಾಡಿ ಕಳಿಸ್ಕೊಡ್ತಾರೆ. ಕೆಲವೊಂದ್ ಸಂದರ್ಭಗಳಲ್ಲಿ 4 ಅಡಿ 5 ಅಡಿ ಬೆಳೆದಿರುತ್ತೆ ರಾಜಣ್ಣ, ಬೆಳೆದಿರೋ ಸಸಿಯೇ ಕೊಡ್ತಾರೆ. ನೀನ್ ಏನಿದ್ರು ಆಮೇಲೆ ಪೋಷಣೆ ಮಾಡ್ಬೇಕು. ಆಮೇಲೆ ಪೋಷಣೆನು ಏನೊಂದ್ 2-3 ವರ್ಷ ಏನ್ ಪುಕ್ಸಟ್ಟೆ ಮಾಡ್ಬೇಕಾಗಿಲ್ಲ, ಅದಕ್ಕೂ ಪ್ರೋತ್ಸಾಹ ಧನ ಐತೆ. ಓ ನೋಡವ್ ನಾವ್ ನೆಟ್ಕೊಳ್ಳೋದು ಕಮಲಕ್ಕ ಅಷ್ಟೇ, ಇನ್ ಮಿಕ್ಕ ಅವರೇ ಬಂದಾರಪ್ಪ ನೀರ್ ಹಾಕಕ್ಕೆ. ನೀರ್ ಹಾಕಕ್ಕ ಅವರೇ ಬರ್ತಾರೆ, ಕಾಯ್ಕೊಂಡಿರು ಬಿಡೋಣ ಅಲ್ಲಿ. ಇನ್ನೇನು ಅವರೇ ಪೋಷಣೆ ಮಾಡ್ತಾರೆ ಅಂದ್ರೆ ಹೆಂಗವ? ಪೋಷಣೆ ಅಂದ್ರೆ ನಿಂಗ್ ಗೊಬ್ಬರ ಎಲ್ಲ ಅವರೇ ಕೊಡ್ತಾರೆ, ಕಾಲ್ ಕಾಲಕ್ಕೆ ಹಾಕು ಅಂತ. ನಾವೇ ಹಾಕಬೇಕು ನೀರ್ ಹಾಕಕ್ಕ ಬಂದಾರ ಎಲ್ಲೋ ಹಂಗ ಅನ್ಕಂಡು ಈಗ ಗೊಬ್ಬರನು ಹುಡ್ಕ ಬರ್ತಾರೆ ಟ್ರ್ಯಾಕ್ಟರ್ ಅಲ್ಲಿ, ಹಂಗೆ ನೀರ್ನು ಟ್ಯಾಂಕಿಂಗ್ ತಂದ್ ಬಿಡ್ತಾರೆ, ಊದ್ ಬಿಟ್ಟು ಹೋಯ್ತಾರೆ ಬೆಳೆಸ್ತಾರೆ ಅಂತಿದ್ದಿ. ಹಣ್ಣು ಬಿಡೋ ತನಕ ಮಾತ್ರ ಅವ್ರು ಮಾಡ್ತಿರ್ತಾರೆ ಬೆಚ್ಚಗೆ ಓದ್ಕೊಂಬ ಅನ್ಕೊಂಡಿರು. ಹಂಗಿರ್ವಪ್ಪ ಅಲ್ಲ ಕಣಪ್ಪ, ಇವನು ಪ್ರೋತ್ಸಾಹ ಧನ ಕೊಡ್ತಾವ್ರೆ. ಈಗ ಮೊದಲನೇ ವರ್ಷದಲ್ಲಿ 1 ಗಿಡಕ್ಕೆ 35 ರೂಪಾಯಿ ಕೊಡ್ತಾರೆ, ಎರಡನೇ ಹಾಗೂ ಮೂರನೇ ವರ್ಷದಲ್ಲಿ 40 ರೂಪಾಯಿ ಕೊಡ್ತಾರೆ. ಒಟ್ಟಿನಲ್ಲಿ 3 ವರ್ಷ ನೀನ್ ಗಿಡ ಸಾಕ್ತಿಯಲ್ಲ ಅದ್ರ ಪಾಡ್ಗ ಅದ್ ಬೆಳೀತಾ ಇರ್ತದೆ. ನೀನು ನೀರು ಗೀರ್ ಹಾಕೊಂಡು ಈ ಹಸುಕರ ಬಾಯಿ ಹಾಕದೇ ಇರಂಗ್ ನೋಡ್ಕೊಂಡ್ರೆ ಸಾಕು, 125 ರೂಪಾಯಿ ಸಿಗ್ತಿಲ್ಲ. ಹೊಸಿ ನೀರ್ ಹಾಕುವಂತಂದೇ ಅದನ್ನೇ ಅವ್ರೇ ಹಾಕ್ತಾರೆ ಅಂತ ಕೇಳ್ತಾನಲ್ಲ ಅವನು, ಚಪಾತಿನು ಮೊಸರು ತಿಂದ್ಬಿಟ್ಟಿದ್ದು. ಈಗ ಸುಬ್ಬಣ್ಣ ಅಂಗಿ ಅಲ್ಲಿ ಒಂದದ್ದು ಅವರೇ ಎಲ್ಲ ಕೊಡ್ತಾರೆ ಅಂದ್ಮೇಲೆ ಅವರೇ ಗಿಡವ ತರೋದು ನೆಟ್ಕೊಳ್ಳೋದು ನಾವು, ಆಮೇಲೆ ಗೊಬ್ಬರ ಗಿಬ್ಬರ ಎಲ್ಲ ಅವರೇ ತಂದು ಹಾಕತ್ತಾರೆ, ನೀರು ತಂದು ಹಾಕ್ತಿರ್ತಾರೆ ದಿವ್ಸ ದಿವ್ಸಕ್ಕೆ. ಬೆಳಕ ಹೋಯ್ತದೆ ನಾ ಎಲ್ಲ ಗಿಡ ನಮ್ದಿ ಅಂತ ನಾ ಅನ್ಕೊಂಡಿದ್ದೆ, ಸರ್ಕಾರ ಮಾಡ್ತದೆ ಅಂತ ಅನ್ಕೊಂಡಿದ್ದಕ್ಕಪ್ಪ ನಾನು. ಅಂದ್ರೆ ಸರ್ಕಾರನೇ ಎಲ್ಲ ಮಾಡ್ಬಿಟ್ಟು ರೈತರನ್ನ ಸುಮ್ಮನ್ ಕೂರ್ಸೋದು ಅಂತೇನಣ್ಣ ನಿನ್ ಅನ್ಕೊಂಡಿದ್ದಕ್ಕವ ಈಗ ಇಲ್ಲ ಅಂತ ಗೊತ್ತಾಯ್ತಲ್ವಾ. ಇಷ್ಟು ಕಾಸು ಬರ್ತದೆ ಅನ್ಕೊಂಡು ಆಸೆ ಪಟ್ಕೊಂಡು ಎಲ್ಲಾ ಕಡೆ ಹಾಕ್ತೀನಿ ಅಂತ ಹೋಗ್ಬೇಡ, ಅದಕ್ಕೂ ಒಂದು ಮಿತಿ ಮಡಗವ್ರೆ. ಒಂದು ಹೆಕ್ಟೇರ್ಗೆ ಹೆಚ್ಚು ಅಂದ್ರೆ 400 ಸಸಿಗಳಿಗೆ ಮಾತ್ರ ಹಾಕ್ಬೇಕು, ಈ ಪ್ರೋತ್ಸಾಹ ಧನ ಕೊಡ್ತಾರೆ ಆ ಗಿಡಗಳಿಗೆ. ಅಷ್ಟು ಸಸಿಗೆ ನೀನು 500 ಹಾಕ್ಬಿಟ್ಟಿವ್ನಿ 600 ಹಾಕ್ಬಿಟ್ಟಿವ್ನಿ ಅಂತ ಹಾಕಿದ್ರೆ ಹೋಗು ಮುಂದಕ್ಕೆ ಅಂತ. ಅಷ್ಟೇ ಅಷ್ಟೇ ಅಷ್ಟೇ, ಅತಿ ಆಸೆ ಇತ್ತು 1000 ಹಾಕ್ಬಿಟ್ಟಿವ್ನಿ ಕೊಡಿ ನಮ್ಗೆ ದುಡ್ಡು ಅಂದ್ರೆ ಕೊಟ್ಟಾರಪ್ಪ, ಯಾರು ಕೊಟ್ಟಾರಪ್ಪ. ಆಮೇಲೆ ನಾವು ಇಷ್ಟು ಜಮೀನು ಅಂತ ಹೇಳ್ತೀವಲ್ವ, ಮೊದ್ಲೇ ದಾಖಲೆ ಮಾಡಿರ್ತೀವಲ್ಲ, ಗೊತ್ತಾಗ್ಬಿಡ್ತದ ಅವ್ರಿಗೆ ಇಷ್ಟಿಷ್ಟು ಅಂತ. ಬಂದು ನೋಡರ ಸುಬ್ಬಣ್ಣ. ಹೌದು, ಮತ್ತೆ ಈಗ ನೀನು ಪ್ರಾಣಿಪತ್ರ ತೋರಿಸ್ಬೇಕು. ಆಮೇಲೆ ಮೊನ್ನೆ ಎಲ್ಲ ತೆಗೆದಿಯಲ್ಲಪ್ಪ, ಯಾಕೆ ಹೇಳು, ಸಮೀಕ್ಷೆ ಮಾಡಿಸಿ. ನಿಮ್ ಜಮೀನಿನ ನಕ್ಷೆ ಬಂದಿರುತ್ತೆ, ಅಲ್ಲೇ ಗೊತ್ತಾಗುತ್ತೆ ಬಂದಿರುತ್ತೆ ಏನಿದ್ರು. ನೀನು ನನಗೆ ಈ ರೀತಿಯ ಸಸಿಗಳು ಬೇಕು, ಹಣ್ಣಂದಾದ್ರೆ ಈ ರೀತಿ, ಊರುವಲ್ಲಿ ಬೇಕಾಗಿರುವಂತ ಈ ರೀತಿ, ಇಲ್ಲ ಅಂದ್ರೆ ನೀನ್ ಹೇಳಿದಿಲ್ಲ ಪೀಠೋಪಕರಣಗಳಿಗೆ ಉಪಯೋಗ ಆಗುವಂತ ಮರಗಳು ಈ ತರದ್ ಬೇಕು, ಈ ತರದ್ ನಾನು ಕಾಪಾಡ್ಕೋತೀನಿ ಅಂತ ಅವ್ರಿಗೆ ಹೇಳಿ ಒಂದ್ ಅರ್ಜಿ ಕೊಡ್ಬೇಕು. ಅದ್ರಲ್ಲಿ ನಿನ್ ಫೋಟೋನು ಮಡಗಿಡ್ತಾರೆ, ಇಂಥವನ್ನೇ ತಗೊಂಡ್ ಹೋಗವನೆ ಅಂತ. ಸರಿ, ಅದಕ್ಕೂ ಫೋಟೋ ಹಳೆ ಫೋಟೋ ಕೊಡಕ್ ಹೋಗ್ಬೇಡ. ಇಲ್ಲ, ಇವತ್ತು ಹೊಡಸ್ತೀನಿ ಬಿಡು ಹೊಸ್ತಾಗಿ, ಯಾಕಂದ್ರೆ ಕರೆಕ್ಟ್ ನಂದು ತಾಗದು ಆಲೆ 30 ವರ್ಷ ಆಗದಕ್ಕವ. ಇವಕ್ಕಂದು ಆಗ ಒಳ್ಳೆ ಚೆನ್ನಾಗಿ ಇವ್ನಿ ಜುಟ್ ಗಿಟ್ಟ ಎಲ್ಲ ಬಿಟ್ಕೋಬಿಟ್ಟು ತುಂಬಾ ಚೆನ್ನಾಗದೆ. ನಮ್ಮ ಅಕ್ಕನ ಮಗಳು ಇವನ್ನೇ ಮದುವೆ ಮಾಡ್ಕೋತೀನಿ ನಮ್ಮ ಮಾವನ್ನೇ ಅಂತ ಆ ಫೋಟೋ ನೋಡ್ಬಿಟ್ಟು ಸಣ್ಣ ಸಣ್ಣ ಹುಡುಗರಲ್ಲ ಆಗ ಹಂಗಂತಿಲ್ಲಂತೆ, ಅಷ್ಟು ಚೆನ್ನಾಗಿ ನಿಕ್ಕವ ನಾನು ಚೆನ್ನಾಗಿದ್ದೀನಿ. ಒಟ್ಟಿನಲ್ಲಿ ಫೋಟೋ ಚೆನ್ನಾಗದಕ್ಕವ, ಹಳೆ ಫೋಟೋ ಅದನ್ನೇ ಕೊಡೋವಂತಿದ್ದಿ ಬೇಡ. ಈಗ ವಯಸ್ಸಾದ್ಮೇಲೆ ಹೊಸಿ ಹೆಚ್ಚು ಕಡಿಮೆ ಬರ್ತದೆ ಫೋಟೋ ಅಲ್ವಾ. ಆಮೇಲೆ ನಿಂದಲ್ಲ ಅಂದ್ಬಿಟ್ರೆ ಕಷ್ಟ ದುಡ್ಡು ಬರೋಟೈಮ್ಗೆ ಯಾರು ನೀವು ನಿಮ್ ಪಕ್ಕದ ಊರವ್ರ ಅಂತ ಹಂಗಂದ್ಬಿಟ್ರೆ ಹೋಯ್ತು ಅಲ್ಲಿಗೆ ನಂದು. ಆಮೇಲೆ ಸರಿಪಡಿಸ್ಕೋಬೇಕಾದ್ರೆ ಒದ್ದ ಆಡ್ಬೇಕು. ರಾಜಣ್ಣ ಹತ್ರನೇ ಒಂದ್ ಫೋಟೋ ತೆಗಿಸ್ಬಿಟ್ಟು ಅವನೇ ಎಲ್ಲ ಮಾಡ್ಕೊಡ್ತಾನೆ. ಇಲ್ಲ, ಇನ್ನೊಂದು ಇವನ್ ಕೈಲಿ ತೆಗಿಸ್ಬಾರ್ದು, ನೀನು ತೆಗಿಸ್ಬೇಡ. ಅಯ್ಯೋ, ಹೆಂಗ ಮೂಲ ಮೂಲೆ ನಿಂತ್ಕೊಂಡ್ ತೆಗೆದ್ಬಿಟ್ಟು ಮುಖನೇ ವಕ್ವಕ್ರಣಂಗ್ ಮಾಡ್ತಾರೆ. ನಿನಗ್ ಮಾಡ್ಬೋದು, ನನಗಂತೂ ಬೇಕ್ ಬೇಕು ಅಂತಲೇನೆ ಅದೆಲ್ಲೋ ಹಂಗ್ ನಿಂತ್ಕೋ ಹಿಂಗ್ ನಿಂತ್ಕೋ ಅಂದ್ಬಿಟ್ಟು ತಿರುಗಿಸ್ಬಿಟ್ಟು ನನ್ನ ಒಂದ್ಸರಿ ಮಾಡಿದ್ದ ಮೊಕ್ವ ಹೆಸರೇ ಗೊತ್ತಾಯ್ತಿಲ್ಲಕವ ನಂದು ಹಂಗ್ ಮಾಡಕ್ ಬಿಟ್ಟಿದ್ದವ. ಒಬ್ರಿಗೊಂದು ಒಬ್ರಿಗೊಂದು ಮಾಡ್ತಾನೆ ಇವ, ಮೇಲೆ ತುಂಬಾ ಪ್ರೀತಿ ಇವನಿಗೆ, ಇಂಥದೆಲ್ಲ ನನಗೇ ಮಾಡೋದು. ಸರಿ ಸುಬ್ಬಣ್ಣ, ನೀನು ಕೇಳಿಸ್ಕೋ, ಫೋಟೋ ತೆಗಿಬೇಕಾರೆ ಶೇವಿಂಗ್ ಮಾಡ್ಕೊಂಡು ಕ್ಲೀನ್ ಆಗಿ ನೀಟ್ ಆಗಿ ಬಂದು ನಿಂತ್ಕೊ ತಲೆ ಬಚ್ಕೊಂಡು ಅಂದ್ರೆ ಶೇವಿಂಗ್ ಮಾಡ್ಕೊಳಕಿಲ್ಲ, ತಲೆಗೆ ಎಣ್ಣೆ ಮುತ್ತರ್ಸ್ಕೊ ಬಂದ್ಬಿಡೋದು. ಹಿಂಗೆಲ್ಲ ಬಂದ್ರೆ ಫೋಟೋ ಚೆನ್ನಾಗಿ ಬಿದ್ದಿದೆ. ಕೆಲಸ ಗಿಲ್ಸ ಜಾಸ್ತಿ ಇದ್ದಾಗ ಮಾಡ್ಕೊಂಡ್ ಅವನು ಕೆಲಸ ಮಾಡದೆ ಅಪರೂಪ. ಆಯ್ತಾ, ನಾಳೆ ಯಾರಾದ್ರೂ ನಮ್ಮಂತವ್ರು ಕೇಳಿದ್ರೆ ನೋಡೋಣ ಎಷ್ಟ್ ಕಷ್ಟ ಪಡ್ತೀವಿ ಇಂತ ಫೋಟೋದಲ್ಲ ನೋಡ್ಕೊಳ್ಳಿ. ಆಮೇಲೆ ಅವನ್ಗೇನು ಕನ್ನಡ ಗಿನ್ನಡಿ ನೋಡ್ಕೊಳಕಿಲ್ಲ ಅನ್ಸುತ್ತೆ ದಿನ. ಅವನ್ಗೇನು 30 ವರ್ಷ ಹಿಂದಿನ ಫೋಟೋ ಹೆಂಗಿತ್ತು ಹಂಗೆ ಇವ್ನಿ ಅಂತ ಇನ್ನು ಅವನ್ಗೆ ಭ್ರಮೆ. ಇವನೇ ಒಪ್ಕತ್ತವನೆ ಕನ್ನಡಿಯ ಇವ ನೋಡೋದಿಲ್ಲ ಅಂತ ಕಾಣ್ತದೆ. ನಿಜಕವ, ಕನ್ನಡಿ ನೋಡ್ಕೊಳ್ಳದೆ ತಲೆ ಬಚ್ಕೋತೀನಿ ನಾನು, ಅದ್ ಪ್ರಾಕ್ಟೀಸ್ ಆಗ್ಬಿಟ್ಟದೆ. ಇವ ಹಂಗಲ್ಲ, ಹೆಣ್ಣು ಮಕ್ಳ ತರ ನಿಂತ್ಕೋತಾನೆ ಕನ್ನಡಿ ಮುಂದೆ. ಅಯ್ಯೋ, ಮೊದ್ಲು ಸ್ನೋ ಪೌಡ್ರು ಲಿಪ್ಟಿಕ್ ಒಂದು ಬಿಟ್ಬಿಟ್ಟುಕವ್ವ, ಇನ್ ಎಲ್ಲಾನು ಬಳ್ಕೊಂಡವ್ರೆ. ನಾವ್ ಹೆಂಗಿದೀವಿ ಅಂತ ನೋಡ್ಕೊಳ್ಳೋದು ಕನ್ನಡಿಲ್ ತಾನೆ. ಪೌಡರ್ ಎಲ್ಲ ನೋಡಿದೆ ನೀನು ಕೆಲಸ ಜಾಸ್ತಿ ಆಯ್ತಲ್ಲ ಬಿಸ್ಲರ್ ಕೆಲಸ ಮಾಡೋದ್ರಿಂದ ಬೇವ್ತ್ ಬಿಡ್ತಾನೆ ಎಲ್ಲ ಮೇಕಪ್ ಎಲ್ಲ ಅಳಸೋಯ್ತೆ ಅನ್ಬಿಟ್ಟು ಮಾಡ್ಕೊಳಕ್ಕೆ. ಈಗ ಮಾಡ್ಕೊತ ಗಿಡ ಹಾಕೋರೋ ಇಲ್ವ ನೀವು? ಆಗ್ತಿವಿ ಕಪ್ಪ, ಇದ್ಯಾಕಪ್ಪ ಈ ದುಡ್ಡೆಲ್ಲ ಕೊಟ್ಟು ಸರ್ಕಾರ ವೇಸ್ಟ್ ಎಲ್ಲ ಮಾಡ್ತಿರೋ ಬಿಟ್ಬಿಟ್ಟಮ್ಮ. ಗಿಡ ಹಾಕ್ತಿಯಾ? ಹ್ಞೂ, ಗಿಡ ನೀರು ಹಾಕ್ತಿಯಾ ತಾನೆ? ಗ್ಯಾರಂಟಿ. ಮತ್ತೆ ಅವ್ರು ಹಾಕ್ತಾರೆ ಇವ್ರು ತಿಳ್ಕೊಂಡಿದ್ದೆ ಅನ್ಬಿಟ್ಟು ಹಂಗೆ ಬೇಡಕಪ್ಪ ಮಾಡಮ. ಅದಕ್ಕೆ ಇವೆರಡು ಯೋಜನೆಗಳ ಬಗ್ಗೆ, ಈಗ ಹೆಂಗೂ ವಸಿ ಮಳೆ ಕಡಿಮೆನೆ ಈ ವರ್ಷ, ಆದ್ರೂ ಒಟ್ಟಿನಲ್ಲಿ ಈಗ ಖಾಲಿ ಇರೋ ಜಾಗದಲ್ಲಿ ತಂದ್ ನೆಟ್ರೆ ಆಯ್ತದೆ. ಈಗ ನಮ್ಗಾಗ್ಲಿ ಅಥವಾ ಮುಂದಿನ ಪೀಳಿಗೆ ಯಾರನ್ನ ಭೇಟಿ ಮಾಡ್ಬೇಕು ಸುಬ್ಬಣ್ಣ? ಅರಣ್ಯ ಇಲಾಖೆದು ಒಂದು ಆಫೀಸ್ ಹೋಗೋದ್ರೆ ಅರ್ಜಿ ಕೊಡ್ತಾರೆ. ಆಮೇಲೆ ನೀನೇನು ಅಲ್ಲಿ ತನಕ ಏನು ಹುಡ್ಕೊಂಡು ಹೋಗ್ಬೇಕಾಗಿಲ್ಲ, ಅದನ್ನ ಸಹಾಯವಾಣಿ ಬೇರೆ ಐತೆ, 1926 1926. ಓ, ಅಷ್ಟೇ ನಂಬರು 1926. ಅದು ಕೊಡ್ಬಿಟ್ರ ಹೊಂಟದ್ದ ಅವ್ರಿಗೆ? ಏನಪ್ಪ ನೀನ್ ಹೇಳ್ತಿರೋದ್ ನೀನ್ ಹುಟ್ಟದ ವರ್ಷ ಇಲ್ಲಕ್ಕಪ್ಪ. ಅಯ್ಯೋ, ಅಲ್ಲಿಗೆ ನನಗೆ ಎಷ್ಟು ವರ್ಷ ಆಗ್ಬೇಕು ಕಣವ ನಿನ್ ಪ್ರಕಾರ? ಏನ ಕೇಳ್ಕೊಳ್ಳಿ ಭಗವಂತ ಅಷ್ಟು ಆಯಸ್ ಕೊಡ್ಲಿ ಅಂತ ಆ ಟೈಮ್ ಬೇಕಾರೆ ಕಮಲವ್ವ ಚಂದಾಗಿದ್ದೀಯಲ್ಲವ್ವ ಹಿಂಗ ಆಗ್ಬಿಟ್ಟದೆ ಅಂತ ಮಾತ ಮೊಸರು ತಂದೀನಿ ಚಪಾತಿ ಮಾಡ್ಬಿಡು ಆ ವಯಸ್ಸಿಗೆ. ಕಮಲವ್ವ ಹೆಂಗಾಗಿರ್ತಾಳ? ಹಂಗಲ್ಲ, ಮೊಸರು ತಂದು ಬಿಟ್ಟಿನಿ ವಸಿ ಚಪಾತಿ ಮಾಡ್ಕೊಡವ ಅಂತ ಅದ್ಯಾಕ ಅವಳು ಚೆನ್ನಾಗಿ ಅಪ್ಪ ಆಗ್ತಾಳ ಮೊಸರನ್ನ ಇವನ್ ಮೊಸರನ್ನೇ ಕಿಸ್ಕೊಂಡಳ ಅವಳು. ಹಂಗಲ್ಲ, ಮೊಸರು ಇವನ್ ತಂದಿರ್ತಾನೆ ಚಪಾತಿ ಇರಕ್ಕಿಲ್ವಲ್ಲ, ಬಿಸಿ ಚಪಾತಿ ನೀನ್ ಮಾಡ್ಕೊಡು ಅಂತ. ಹಸರು ರಾಜಣ್ಣು ಮೊಸರು ಅದು ಚೆನ್ನಾಗದೆ, ಪ್ಯಾಕೆಟ್ ತು ಅಂದ್ರೆ ನೀನ್ ಅಷ್ಟೊಂದ್ ಕೇವಲ ಮಾಡ್ಬೇಡ, ಚೆನ್ನಾಗದೆ. ಕಮಲವ್ವ ಹೇಳ್ತಿರೋದು ಏನು ಅಂದ್ರೆ, ನಮ್ ಮನೆಗಳಲ್ಲೇ ನಾವು ಹಸು ಸಾಕೊಂಡು ಇನ್ ಯಾಕಪ್ಪ ತರಬೇಕು ಅಂತ ಹೇಳ್ತಿರೋದು. ನಮ್ಮನೆ ಹಾಲು ಕರ್ಕೊಂಡು ಮೊಸರು ಮಾಡ್ಕೊಂಡು ಕಡದು ಮಜ್ಜಿಗೆ ಮಾಡ್ಕೊಂಡು ಬೆಣ್ಣೆ ತೆಗೆದು ತುಪ್ಪ ಮಾಡ್ಕೊಂಡು ರೊಟ್ಟಿಗೆ ಆಮೇಲೆ ಹಾಕೊಂಡು ಬಿಸಿ ಬಿಸಿ ರೊಟ್ಟಿ ಮೇಲೆ ತಿನ್ನೋದು ಹೆಂಗಿದ್ದು, ಅಂಗಡಿಯಿಂದ ತರದ ಹೆಂಗಿದ್ದು ಅಂತ ಕಮಲವ್ವ ಹೇಳ್ತಿರೋದು. ನೀನು ಮೊಸರು ವಿಷಯ ಹೇಳಿದ್ದು ಒಳ್ಳೇದೇ ಆಯ್ತು. ಈಗೀಗ ರಾಜಣ್ಣ ಸುಮಾರು ಜನ ಹೊಸದಾಗಿ ಪಶುಪಾಲನೆ ಶುರು ಮಾಡ್ತಾವ್ರೆ. ಏನಪ್ಪ ಇದಕ್ಕೆ ಕಾರಣ ಅಂದ್ರೆ ಎರಡು. ಒಂದು, ನಮ್ಮ ಇಂಟರ್ನೆಟ್ ತಂತ್ರಜ್ಞಾನ. ಯೂಟ್ಯೂಬ್ ಅಲ್ಲಿ ನಾವು ಅಲ್ಲಿ ಮಾಡಿದೀವಿ ಇಲ್ಲಿ ಮಾಡಿದೀವಿ ಅಂತ ಮಾಡಿದೆಲ್ಲ ಹಾಕ್ತಾರೋ, ಅದನ್ನ ನೋಡಿ ಈಗ ಏನಾಗ್ತದೆ, ದೇಸಿ ತಳಿಗಳು, ಈ ಗಿರ್ ಅಂತೀವಿ, ಹಳ್ಳಿಕಾರ್ ಅಂತೀವಿ, ಅಮೃತ ಮಾಲ್ ಅಂತೀವಿ, ಇವೆಲ್ಲ ದೇಸಿ ತಳಿಗಳು. ಹಂಗೇನೆ ಈ ಕಡೆ ಮಲ್ನಾಡ್ ಗಿಡ್ಡ ಅಂತೀವಿ, ಬರೀ ಗಿಡ್ಡ ಅಂತೀವಿ. ಅಲ್ಲಿ ಈ ಹಸುಗಳದ್ದು ಏನಪ್ಪ ಅಂದ್ರೆ ಹಾಲು ಕೊಡೋದು ಕಡಿಮೆ. ಆದ್ರೆ ಆ ಕೊಟ್ಟಂತ ಹಾಲನ್ನ ನೀನ್ ಸರಿಯಾಗಿ ಮಾರುಕಟ್ಟೆ ಮಾಡ್ಕೋತೀನಿ ಅಂದ್ರೆ ಲೀಟ್ರಿಗೆ 80 ರೂಪಾಯಿ ತನಕ ಆದಾಯ ಆದಾಯ ಅದೇ. ಆಮೇಲೆ ಇದರಿಂದ ಏನಾದ್ರೂ ಉತ್ಪಾದನೆ ಮಾಡಿ ಶಂಕರಣ್ಣ ಕೇಳಿಸ್ಕೋ, ಹೇಳಬಹುದು, ತುಪ್ಪ ಮಾಡ್ತೀನಿ ಅಂದ್ರೆ ಕೆಜಿಗೆ 1,500 ರೂಪಾಯಿ ಸಿಕ್ಕರೆ ನಿಂಗೆ ಅದೇ ಬಹಳ ಚೀಪ್ ಅನ್ಬೇಕು. ಹೇಳ್ಬೇಕು 1,500 ರೂಪಾಯಿ 2,000 ಅಂದ್ರೆ ಎಲ್ಲವ ಸಿಕ್ಕದೀಗ ಅಂತ ತುಪ್ಪ ನಿನ್ಗೆ ಹಾಲಂದು ತುಪ್ಪ ಸಿಕ್ಕದೀಗ ನಿಮಗೆ. ಒಬ್ರು ಸಿಕ್ಕಿದ್ರು, ಅವರು ಹಿಂಗೇನೆ ಅವ್ರು ಓದಿದ್ದು ಇಂಜಿನಿಯರಿಂಗ್ ಎಲ್ಲ ಓದಿ ಅವ್ರಿಗೆ ಹೆಂಗೋ ವಸಿ ನಾವು ಈ ದೇಸಿ ಹಸುವಿನ ಹಾಲನ್ನೇ ಉಪಯೋಗಿಸ್ಬೇಕು ಅಂತ ಬಂದ್ಬಿಟ್ಟದೆ ತಲೆಗೆ. ಸರಿ ಅನ್ಕೊಂಡು ಹೋಗಿದ್ದೆ ತಂದು ಹುಣಸೂರ್ನಲ್ಲಿ ವಸಿ ಒಂದಿಷ್ಟು ದಿನ ಇಟ್ಟು ಈಗ ಗೆಜ್ಜಗಳ್ಳಿ ಹತ್ರ ಅವರೊಂದು ಫಾರಂ ಮಾಡ್ಕೊಂಡವ್ರೆ, ಅವ್ರ ಹತ್ರ ಒಂದು 10-12 ಹಸುಗಳಿವೆ ಅಂತ ಹೇಳಿದ್ರು. ಎಷ್ಟು ಬರ್ತದೆ ಏನು ಹಾಲಿನ ಇಳುವರಿ ಅಂದಾಗ ಅವ್ರು ಅದೇ ಹೇಳಿದ್ದು 2-3 ಲೀಟರ್ ಅಷ್ಟೇ ಕೊಡದವು, ಆದ್ರೆ 80 ರೂಪಾಯಿ ಕೊಟ್ಟು ತಗೊಳ್ಳೋ ಜನ ಇದಾರೆ. ಆಮೇಲೆ ನಾವೇನ್ ಜಾಸ್ತಿ ಬೆಣ್ಣೆ ತುಪ್ಪ ಮಾಡಕ್ಕಿಲ್ಲ, ಹಾಲೆ ಪೂರ್ತಿ ಖರ್ಚಾಗ್ಬಿಡ್ತದೆ, ಮಾಡ್ಬಿಟ್ರಂತೂ ಸುಗ್ಗಿ ಹಂಗೂ ಏನಾರು ಜಾಸ್ತಿ ಆದ್ರೆ ಮಾಡ್ತೀವಿ. ಇದನ್ನು ನೋಡಿ ಈ ರೇಟಿಗೆ ನಾವು ಮಾರ್ತಾ ಇದೀವಿ ಸ್ವಾಮಿ, ತಗೊಳ್ಳೋರು ಇದಾರೆ ಜನ. ಅದನ್ನ ಬೇಡಿಕೆ ಇಟ್ಟು ಇವ್ರು ಫೋನ್ ಮಾಡಿ ಇಂತ ಕಡೆ ಇದೀವಿ ಬತ್ತೀವಿ ನೀವೇ ತಂದು ಕೊಡ್ತೀರಾ ಹೆಂಗೆ ಅಂತ ಮಾಡ್ಕೊಂಡವ್ರೆ. ಆಮೇಲೆ ಗಂಜಲ ರಾಜಣ್ಣ 50 ರೂಪಾಯಿ 1 ಲೀಟರ್ಗೆ ನೋಡವ್ವ ಏನಣ್ಣ ಇದು. ಅಯ್ಯೋ, ಅದೊಂದ್ ಗುಂಡಿ ಮಾಡ್ಕೊಬಿಟ್ಟು ನಮ್ಮೂರ್ಲಿ ಆ ಕೆಂಚಣ್ಣ ದೊಡ್ಡದ್ ಗುಂಡಿನೇ ಮಾಡ್ಕೊಂಡಿದ್ದಕ್ಕಪ್ಪ, ಏನವ ಒಂದ್ 15 ಹಸು ಎಮ್ಮೆ ಎಲ್ಲ ಸಾಕಿದಕ್ಕವ, ಎಲ್ಲ ಊದ್ ಬಿಡವಲ್ಲ ಗಂಜಲವಾ, ಏನ್ ಗುಡಾಣಕ್ ಹೋಗಿ ತುಂಬಿಕೊಬಿಡೋದು, ಆಮೇಲೆ ಎಲ್ಲ ಬಿಟ್ಬಿಡೋದು. ಯಾಕೆ ಅಂದ್ರೆ ಅದನ್ನ ಔಷಧಿ ಮಾಡಕ್ ತಗೊಂಡೋಗ್ರು ಜನ ಇದಾರೆ, ಗೊಬ್ಬರವಾಗಿ ಬಳಕೆ ಮಾಡೋದು ಜನ ಇದಾರೆ, ಹಿಂಗೆ ಇದೆ. ಯಾಕೆ ನಾವು ಅದಕ್ಕೇನೆ ಈ ಪಶು ಸಂಗೋಪನೆ ಏನದೆ, ಪ್ರತಿಯೊಬ್ಬನು ಒಂದ್ ಮನೆಯಲ್ಲಿ ಒಂದ್ ಇಟ್ಕೊಂಡಿದ್ರೆ ಅವನಿಗೆ ಬೇಕಾಗಿರೋ ಒಂದು ಹಾಲು ಮೊಸರು ಬೆಣ್ಣೆ ತುಪ್ಪ ಇವೆಲ್ಲ ಪಡ್ಕೋಬಹುದು, ಆರೋಗ್ಯವಾಗಿ ಅದನ್ನ ಬಳಕೆ ಮಾಡಬಹುದು. ಆಯ್ತಾ? ಈ ಪೂಜಾ ಟೈಮ್ ಉಪಯೋಗಿಸ್ತಾರ ಕಣಪ್ಪ ಅದನ್ನ. ಗೋಮೂತ್ರನ ಬಹಳ ಶ್ರೇಷ್ಠ ಅಂತ ಉಪಯೋಗಿಸ್ತಾರೆ ನೋಡಪ್ಪ. ಈ ನೀನಾರಿಗಾದೆಯೋ ಎಲೆ ಮಾನವ ಹರಿಹರಿ ಗೋವು ಅಂತ ಒಂದು ಆಡಿಲ್ವಪ್ಪ ಕೇಳಿಲ್ವ ರೇಡಿಯೋದ್ರು ಬರ್ತದಲ್ಲ ಅದರಲ್ಲಿ ಹಸು ಮನುಷ್ಯನ ಕೇಳ್ತದೆ ಪ್ರಶ್ನೆಯ ನಾನು ಇಟ್ಟರೆ ಸಗಣಿ ಆದೆ ತಟ್ಟಿದರೆ ಕುರುಳಾದೆ ಸುಟ್ಟರೆ ನೊಸಳಿಗೆ ವಿಭೂತಿಯಾದೆ ನೀನ್ ರೇಡಿಯೋ ಕೇಳಿಲ್ಲ ನಿನ್ನೆಲ್ಲಿ ಕೇಳೋದು ನೀ ಬರೀ ಅಲ್ಲಿ ಹೊಲದ ಹತ್ರನೇ ನಿಂತಿರ್ತೀಯ ನಿನ್ಗೇನ್ ಗೊತ್ತೋ ಕೇಳಿದ್ರೆ ಹಾ ಸುಮ್ನೆ ಹಂಗ ಅನ್ನೋದು ಎಲ್ಲ ಗೊತ್ತು ಅವ್ರಿಗೆ ಹಸುದು ಏನಪ್ಪ ಯಾವ್ದು ಬೇಕು ಯಾವ್ದು ಬೇಡ ಆ ಗೋ ಮಾತೆ ತಾಯಿ ಏನವ್ವ ಅವ್ವ ಇಲ್ಲ ಅಂದ್ರೆ ಎರಡನೇ ಅವ್ವನೇ ಹಸು ಹೌದು ಅಲ್ವಾ ಅದಕ್ಕೆ ಕಾಮದೇನ ಅನ್ನೋದು ಕೇಳುತ್ತೆಲ್ಲ ಕೊಟ್ಟದಂತೆ ಅದು ಪಾಪ ಅಲ್ಲಿ ಎಲ್ಲ ಎದ್ದೋಗ್ತಿದ್ಯಲ್ಲ ಈಗ ಯಾವ್ದೋ ಒಂದು ಬಂತು ಫೋನು ಇಲ್ಲಕ್ಕ ಒಂದ್ ಫೋನ್ ಮಾಡವರ ಅಣ್ಣನ ಮಗ ಫೋನ್ ಮಾಡೋಣ ಅದೇನೋ ಫೋನ್ ಬಂತು ಹಂಗೆ ಮಡಿಕೊಂಡ ಓಲಿ ಬಿಡಪ್ಪ ಈಗ ಶಂಕರಣ್ಣ ತವೇ ಸುಬ್ಬಣ್ಣ ನಿನ್ಗೆ ಗೊತ್ತಲ್ಲ ಬತ್ತಾರ್ತವೆ ಬಿಡು ಡಿಮ್ಯಾಂಡ್ ನನ್ಗಿನ್ನೊಂದು ಕವ ನಾನ್ ಮಾತಾಡ್ದಾಗ ಕೂತಿರ್ತೀನಿ ಈಗ ನಿಮ್ಗೆಲ್ಲ ಬೇಸರ ಬಿಡುತ್ತೆ ನಾ ಮಾತಾಡಕ ಎದ್ದು ಹೊಂಟೋಗ್ಬಿಟ್ರೆ ಅದಕ್ಕೆ ನನ್ಗೇನಂದ್ರೆ ಆ ಬಂದ್ರೆ ನಾನು ನೋಡಕ್ಕೆ ಹೋಗಕ್ಕಿಲ್ಲ ಆದ್ರೆ ಬಾಯಿ ಬಡ್ಕ ಬಿಡ್ತಾವು ಅದೊಂದು ಗೋಳು ನನ್ಗೆ ಸೈಲೆಂಟ್ ಮಾಡ್ಕ ಕೂತೀವಿ ಈಗ ಒಂಥರ ಜುಮ್ ಜುಮ್ ಅಂತದೆ ಅದು ಈಗ ವೈಬ್ರೇಷನ್ ಈಗ ನೋಡಪ್ಪ ಈಗ ಫೋನ್ ಸೈಲೆಂಟ್ ಆಗದೆ ಅಲ್ವಾ ನೀನು ಹಸಿ ಸೈಲೆಂಟ್ ಹಾಕು ಯಾಕಂದ್ರೆ ವಿಷಯ ಇನ್ನೊಂದೈತೆ ಹೇಳಪ್ಪ ಹೇಳಪ್ಪ ಏನ್ ಮಾಡವ್ರೆ ಸರ್ಕಾರದ ಉದ್ದೇಶ ಏನೈತೆ ಅಂದ್ರೆ ರೈತನಿಗೆ ಅವನಿರೋ ಜಾಗದಲ್ಲೇನೆ ಆದಷ್ಟು ಅವನಿಗೆ ಬೇಕಾದಂತಹ ಸಂಪನ್ಮೂಲಗಳು ಸಿಗ್ಬೇಕು ಅದರಲ್ಲೂ ನೈಸರ್ಗಿಕ ಸಂಪನ್ಮೂಲಗಳು ಅವನಿಗೆ ಸಿಗಬೇಕು ಅನ್ನೋ ಕಾರಣದಿಂದಾನೆ ಆಮೇಲೆ ಒಂದು ಸಂಪನ್ಮೂಲಗಳು ಸಿಗಬೇಕು ಅನ್ನೋದೊಂದಾಯ್ತು ಆಮೇಲೆ ಅಲ್ಲೇ ಅವನ ಆಸ್ತಿ ಉತ್ಪಾದನೆನೂ ಆಗ್ಬೇಕು ಅಂತ ಆಸ್ತಿ ಉತ್ಪಾದನೆ ಅಂದ್ರೆ ಹೆಂಗೆ ಈ ಮರಗಳ ಮೂಲಕ ನಾಕ್ ತ್ಯಾಗದ ಮರ ಹಾಕಿದ್ರೆ ನೀನು ಅದು ಒಂದ್ 10 ವರ್ಷ 15 ವರ್ಷ ಚೆನ್ನಾಗಿ ಪಾಲನೆ ಮಾಡಿದ್ರೆ ಅದು ಒಂದು ಆಸ್ತಿ ಮಾಡಿಟ್ಟಂಗೆ ನಿಜಕ್ಕಪ್ಪ ನಿಜ ಅದ ಎಂತೆಂತದೋ ಬಂದಿದ್ದಕ್ಕಂಡ್ ರಾಜಣ್ಣ ಅಲ್ವಾ ಈಗ ನಮ್ಮೂರ್ಗು ಕೇಳ್ಕ ಬಂದಿರ್ಕವ ಅದ್ ಜಮೀನ್ ಕೊಡಿ ನಾವು ಮರ ಬೆಳೆಸ್ತೀವಿ ಇಷ್ಟು ವರ್ಷ ಆದ್ಮೇಲೆ ಬಂದಿದ್ರು ನಾವ್ ಎಲ್ಲಾರ ಜಮೀನ್ ಕೊಡಕ್ ಅದಕ್ಕೆ ನಾವು ಈಗ ಒಂದ್ ಕೆಲ್ಸ ಮಾಡು ಅದೇ ಆ ಸಿರಿಧಾನ್ಯ ಬಂದಿದ್ದವ್ರದ್ದು ಹೇಳದ್ನಲ್ಲ ಸಿರಿಧಾನ್ಯ ಬೆಳಿತೀನಿ ಅಂದಿಲ್ಲ ಬೇಜಲ್ ಭೂಮಿ ಅದಲ್ಲ ಅಲ್ಲಿ ಸುತ್ತ ತೇಗದ ಮರ ಹಾಕ್ಸ್ಬಿಡು ಬೇಲಿ ಕಂಡಂಗೆ ಅಷ್ಟು ಜಾಗಕ್ಕೆ ಅಷ್ಟು ಒಂದ್ 40-50 ಮರ ಹಿಡ್ಕೋತದೆ ಮಧ್ಯದಲ್ಲಿ ಸಿರಿಧಾನ್ಯ ಬೆಳ್ಕೋ ಅಲ್ವಾ ಸ್ವಲ್ಪ ಅದು ಮಾಡಿ ಅದು ಮಾಡಿದ್ರೆ ಅದು ಬೆಳೆದು ಮರ ಮಾರಾಟ ಮಾಡೋದಕ್ಕೆ ನಿನ್ ಮಗಳು ಮದುವೆ ಬಂದಿರ್ತಾಳೆ ನಿಜ ನಿಜ ಅನ್ಕೊಳ್ಳೋಣ ಈಗ ಬಾಕ ಹೂ ಬೇಕು ಅಂತ ಬಾಳೆ ಹಾಕ್ತೀನಿ ಅಂತ ಈಗ ಅದನ್ನೇ ಕೇಳಕ್ ಬಂದೆ ಸುಬ್ಬಣ್ಣ ಈ ಮರಗಳು ಸಸಿಗಳು ಕೊಡ್ತಾರೆ ಅಂದಲ್ಲಪ್ಪ ಈ ನನ್ ಕೊಡ್ಸಂಗಿದ್ರೆ ಇದ್ ಕೊಡ್ಸ್ಬಿಡಪ್ಪ ಅಲಸಂದ ಇದ ಮರ ಗಿಡಗಳ ಬಾಕಾವು ಬಾಕಾವು ಬಾಳೆಕಾಯಿ ಕಣ್ಣ ಯಾಕಣ್ಣ ಹಿಂಗ್ ಕನ್ಫ್ಯೂಸ್ ಮಾಡ್ಕೊಂಡ್ಯ ಬಾಳೆ ಬಾಳೆ ಬಾಳೆಕಾಯಿ ಬಾಳೆವೆಲ್ಲ ಕೊಡಲ್ಲ ಅಲ್ಲಿ ಕಮಲ ಹಂಗೇನ್ ಜಮೀನು ಕಮ್ಮಿ ಇದ್ದ ಅನ್ಕೊಂಡಿದ್ಯಾ ಬಾಕಾವನ್ನು ಬೆಳಿಬಹುದು ಸಿರಿಧಾನ್ಯನು ಬೆಳಿಬಹುದು ಈಗ ಜಮೀನ್ ಐತಲ್ವೇನಪ್ಪ ಈಗ ಕೇಳಪ್ಪ ಕೆಲವು ತೋಟಗಾರಿಕೆ ಬೆಳೆಗಳಿಗೆ ಸಹಾಯಧನನು ಕೊಡ್ತಾರೆ ಅದರಲ್ಲಿ ತೆಂಗು ಬೆಳಿಬಹುದು ಗೇರು ಬೆಳಿಬಹುದು ಮಾವು ಸಪೋಟ ದಾಳಿಂಬೆ ಸೀಬೆ ಲಿಂಬೆ ಹುಣಸೆ ಸೀತಾಫಲ ನುಗ್ಗೆ ಆಮೇಲೆ ಬಾಳೆನೂ ಐತೆ ಜೊತೆಗೆ ಪಪ್ಪಾಯ ಪರಂಗಿ ಹಣ್ಣು ಎಲ್ಲ ಒಳ್ಳೆ ಬೇಕಪ್ಪ ಅದು ಐತೆ ಈ ರೀತಿ ಜಮೀನುಗಳಲ್ಲಿ ಬೇರೆ ಬೇರೆ ಜಾತಿ ಇದು ಮಾಡಿ ಅಂತ ಹೇಳ್ತಾರ ಅವರು ತೋಟ ಮಾಡ್ಕೋಬೇಕಾ ಯಾಕಂದ್ರೆ ಬರೀ ಕಾಸನಾಸ ಇಟ್ಕೊಂಡು ತ್ಯಾಗದ್ದೆ ಹಾಕಿದ್ರೆ ಆಗಕ್ಕಿಲ್ಲ ಈ ರಾಜಣ್ಣ ಹೇಳ್ದಂಗೆ ಬೆಲ್ಲಿ ಸುತ್ತ ಬೇಕಾದ್ರೆ ಹಾಕೋಬಹುದು ಮಧ್ಯ ಇವುಗಳಿಗೂ ಒಂದು ಅಂತರದಲ್ಲಿ ನೆಡಬಹುದು ಅಂತ ಒಂದು ತೋಟಗಾರಿಕೆ ಇಲಾಖೆಯವರು ಹೇಳ್ತಾರೆ ಇದು ಒಂಥರ ಮಿಶ್ರ ಬೇಸಾಯ ಅಲ್ಲಿ ಇದನ್ನ ಮಾಡ್ಕೋಬಹುದು ಅಂತ ಹೇಳ್ತಾರೆ ಆಮೇಲೆ ನೀರಿಗೆ ವ್ಯವಸ್ಥೆ ಮಾಡೋದಕ್ಕೆ ಇಂಗ್ ಗುಂಡಿ ಮಾಡೋದಕ್ಕೂ ಸಹಾಯಧನ ಐತೆ ಆಮೇಲೆ ಮಳೆ ನೀರು ಕೊಯ್ಲು ನೀನು ಗುಂಡಿ ಮಾಡ್ಕೊಂಡ್ರೆ ಮಳೆ ಬಿದ್ದಾಗ ಅಲ್ಲಿ ನೀರು ತುಂಬಕೋತದೆ ಹಾಯಿಸ್ಕೋಬಹುದು ಜಮೀನಿಗೆ ಅಂತ ಇಲ್ಲ ಕೃಷಿ ಹೊಂಡ ಮಾಡ್ಕೋತೀನಿ ಅಂದ್ರೆ ಜಾಗ ಇದೆ ಅಂದ್ರೆ ಅದಕ್ಕೂ ಐತೆ ಆಯ್ತಾ ಆಮೇಲೆ ಕೆಲವು ಕಡೆ ತಡೆಗೋಡೆಗಳು ಬೇಕಾಯ್ತದೆ ಒಂದು ಮಣ್ಣು ಕುಸಿದೋಗದೆ ಇರೋಂಗೆ ನೋಡ್ಕೊಳ್ಳುವಂಥದ್ದು ಇನ್ನೊಂದು ಒಂದು ರಕ್ಷಣೆಗೂ ಆಗುತ್ತೆ ಅಂತ ಅದಕ್ಕೂ ಹಸಿ ಸಹಾಯಧನ ಮಾಡ್ತಾರೆ ಆಮೇಲೆ ನೀರು ಇಂಗ್ತದೆ ಕಪ್ಪ ಅದರಿಂದ ತಡೆಗೋಡೆ ಮಾಡ್ಕೊಳ್ಳೋದ್ರಿಂದ ಆಮೇಲೆ ಜಮೀನು ಹಂಗೆ ಹಿಂಗೆ ಹೆಂಗೋಯ್ತು ಅಂತ ಇಟ್ಕೋ ಅದನ್ನ ಸಮತಟ್ಟು ಮಾಡ್ಕೊಳ್ಳೋದಕ್ಕೂ ತಡೆಗೋಡೆ ಬಹಳ ಮುಖ್ಯ ಆಯ್ತು ತಡೆಗೋಡೆನೂ ಇರಬೇಕು ಆಮೇಲೆ ಬೆಳೆ ನಿನಗೆ ಚೆನ್ನಾಗಿ ಬರಬೇಕು ಅಂದ್ರೆ ಕೆಲವರೆಲ್ಲ ಸಂತಾಟ್ ಮಾಡಿಸ್ಕೊಂಡು ಆಮೇಲೆ ಮಾಡ್ತಾರೆ, ಅದಕ್ಕೂ ಹಸಿ ಸಹಾಯಧನ ಮಾಡ್ತಾರೆ. ಆಯ್ತಾ, ಆಮೇಲೆ ಇದೆಲ್ಲ ಏನಂದ್ರೆ ಈ ಎಂ ನರೇಗಾ, ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಡಿಯಲ್ಲಿ ಸಹಾಯಧನ ಇದೆ ಅಂತ ಅವರು ಒಂದು ಕೆಂಪು ಚೀಟಿ ಕೊಟ್ಟಿದ್ರು. ನಾನು ಮೂರ್ನಾಲ್ಕು ಸಲ ಓದಿದ್ನಲ್ಲ ಹಂಗೆ, ಅದೆಲ್ಲ ಓದಿರೋದು ಒಂದ ಎರಡು ಬಣ್ಣಪ್ಪ ನಿನ್ನ ಹತ್ರ ಚೀಟಿಗಳು. ಅವತ್ತೊಂದ್ಸರಿ ಮೊದ್ಲೊಂದ್ಸರಿ ಹೇಳಿರು ರಾಜಣ್ಣ, ಬ್ಯಾಗ್ ತುಂಬಾ ಬರೀ ಬಣ್ಣ ಬಣ್ಣದವೇಕಪ್ಪ. ಅಲ್ಲ ಕಣಪ್ಪ, ಈಗ ರೈತರಿಗೆ ನೀ ಎಷ್ಟೋ ಓದಿರ್ತೇ, ಕೆಂಪವ ನಮ್ಗೆ ಗೊತ್ತಾದ್ ಯಾವ್ದು ಅಂತ. ಅಲ್ಲ ಕಣಪ್ಪ, ನಾನು ಏನೇ ಓದಿದ್ರು ನಿನ್ಗೆ ಹೇಳಲ್ವೇನಪ್ಪ, ನಾನು ಚೀಟಿ ಕೊಡ್ತೀನಿ, ಒಂದು ಗುರ್ತು ಮಾಡ್ಕೊಬಿಡು. ಹಂಗಲ್ಲ, ನೀನು ನಂಬಕಿಲ್ಲ, ಬೇಕು ಅಂದ್ರೆ ಚೀಟಿ ತೋರಿಸ್ತೀನಿ. ಸರಿ ಸರ್, ನಿನ್ ಮೇಲೆ ನಂಬಿಕೆ ಅದೇ ಕಣ್ಣು. ಎಷ್ಟೊಂದು ಕಾಸು ಕೊಟ್ಟಾರ, ಹಿಂಗ್ ಬರ್ತದ? ಇಲ್ಲಕಪ್ಪ, ನೀನ್ ಯಾವತ್ತಯ್ಯ ಮೋಸ ಮಾಡಿದ್ಯಾ ಸುಬ್ಬಣ್ಣ ನಮ್ಗೆ? ಪಾಪ ನೀನ್ ನಮ್ಮ ಊರ್ಲಿ ಇರೋದೇ ಒಂದು. ಈಗ ನಾನು ಏನ್ ಹೇಳಕೊಳ್ತೇನೆ, ಕಷ್ಟ ಸುಖಕ್ಕೆ ಆಗಕ್ಕಿರುವ ಸುಬ್ಬಣ್ಣ, ಈಗ ನೀನು ಯಾಕೆ ಹೇಳಕೊಳ್ತೆ ಅಂದ್ರೆ, ನಾವು ಕೆಲವೆಲ್ಲ ನಾವೇ ಮಾಡ್ಕೋಬಹುದು. ಈಗ ಕಮಲಕ್ಕ ಒಂದ್ ಒಳ್ಳೆ ಉದಾಹರಣೆ ಕೊಟ್ಲು. ಅಲ್ಲ ಕಣಪ್ಪ, ಹಾಲು ಕರೀತದೆ ಮನೆಯಾಗೆ, ನೀನ್ ಯಾಕೆ ಗಟ್ಟಿ ಮೊಸರು ಬೇಕು ಅಂತ? ಅಲ್ಲಿ ಸಿಗ್ತದೆ, ಇಲ್ಲಿ ಸಿಗ್ತದೆ, ಟಿವಿ ನಲ್ಲಿ ಜಾಹೀರಾತ್ ನೋಡ್ಕೊಂಡು ಓಡೋಯ್ತಿಯಾ, ನೀನೇ ಮಾಡ್ಬೋದಲ್ಲ ಅಂತ ಹೇಳಿಲ್ವಾ? ಹಂಗೆ ಕೆಲವೆಲ್ಲ ಆದಷ್ಟು ನಾವು ಮಾಡ್ಕೊಂಡ್ರೆ ಒಂದು ಕಾಸು ಉಳಿತದೆ, ಮತ್ತೆ ಅಸುರೀಕರಣ ಚೆನ್ನಾಗಾಯ್ತದೆ, ಪರಿಸರ ಚೆನ್ನಾಗಾಯ್ತದೆ, ಆಮೇಲೆ ದುಡ್ಡು ಉಳಿತಾಯ ಆಯ್ತದೆ, ದುಡ್ಡು ಉಳಿತಾಯ ಆಯ್ತದೆ. ಆಮೇಲೆ ನಾವ್ ಏನ್ ಮಾಡ್ತೀವಿ ಬಿಡ್ತೀವಿ ಅನ್ನೋದನ್ನ ಈಗ ರಾಜಣ್ಣನ ಬಿಡೋ, ರಾಜಣ್ಣನು ವಸಿ ದೊಡ್ಡವನೇ, ಲೆಕ್ಕಕ್ ಚಿಕ್ಕವನು ಆದ್ರೂ ದೊಡ್ಡವನೇ ಅವನು. ಹಂಗೆ ನನ್ ಹೋಲಿಕೆ ಮಾಡಿದ್ರೆ ಚಿಕ್ಕವನು, ಚಿಕ್ಕವನು ಈ ರಾಜಣ್ಣಂಗಿಂತ ಚಿಕ್ಕವರು. ಈಗ ದೊಡ್ಡವ್ರನ್ನ ನಾವ್ ಶಿಷ್ಯನ ಕದ್ದಪ್ಪ, ಅದರಿಂದ ವಸಿ ವಯಸ್ಸಲ್ಲಿ ಕಡಿಮೆ ಇರೋದ್ರಿಂದ ಶಿಷ್ಯ ಇಲ್ಲ ಅಂದ್ರೆ ಅವನೇ ನನಗೆ ಗುರು. ಈಗ ಈಗ ಶಿಷ್ಯನ ಕತೆ ಬಿಡು, ಈ ಮರಿ ಶಿಷ್ಯರು ಇರ್ತಾರಲ್ಲ, ಬಹಳ ಡೇಂಜರ್ ಅಲ್ಲ ಈ ರಾಜಣ್ಣನ ಮರಿ ಶಿಷ್ಯರು ಇರ್ತಾರಲ್ಲ ಅಂದ್ರೆ ಆ ವಯಸ್ಸಿನವರೆಲ್ಲ ಗಮನಿಸ್ತಾ ಇರ್ತಾರೆ. ಅಂದ್ರೆ ನಮ್ಮೂರಿನ ಯುವಕರು ಅಲ್ಲ, ಇವನು ಏನಾದ್ರು ಶಿಷ್ಯಂದ್ರೆ ಇಟ್ಕೊಬಿಟ್ಟಿದ್ದ ಇರ್ಲೇಬೇಕು. ಮತ್ತಿದ್ಯಪ್ಪ ಒಂದಿಬ್ರು ಮೂರು ಜನ ಇಲ್ದರ್ ನಿನ್ ಜಮೀನ್ ಕೆಲಸ ಎಲ್ಲ ಯಾರು ಮಾಡ್ಕೊಟ್ರು? ಇಟ್ಕೊಂಡ್ರೆ ನನ್ ಜಮೀನ್ ಕೆಲಸ ಮಾಡ್ಸಂಗಿದ್ರೆ ನೀನು ಜಾಸ್ತಿನೇ ಇಟ್ಕೋ, ಐವತ್ತಾರು ಜನ ಇಟ್ಕೋ, ಚೆನ್ನಾಗಿ ನೋಡ್ಕೊತಿರ್ಬೇಕು. ನೋಡ್ಕಪ್ಪ ಬೇಡ ಅಂದ್ರೆ ಯಾರು ನಿನ್ನ ಈಗ ಐಕ್ಲಿಗಳೆಲ್ಲ ನೋಡ್ಬೇಕು, ಕಲಿಬೇಕು. ಒಂದ್ ನಾಕೈದು ಹುಡುಗರನ್ನ ಕರ್ಕೊಂಡು ಹೋಯ್ತಾವ್ನಿ, ಯಾತಕ್ಕೆ ಎಂತಕ್ಕೆ ಏನು ಕೇಳಲಿಲ್ಲ. ಐ ಮುದಗಳೇ ಹೋಗಿ ಎಲ್ಲಾರು ದುಡಿರಿ, ಐ ಸುಮ್ಮನ ಹೋಯ್ತಾವೆ ಎಲ್ಲ ಗುಂಪು. ಅಲ್ಲಕವ್ವ, ಇವ ಇವ್ ಜೊತೆಲಿ ಹೋಯ್ತಿದ್ರಿ ನೀನಲ್ಲಿ, ಇವ ಕೆಲಸ ಮಾಡೋ, ಇವ ಜಮೀನ್ ಕೆಲಸ ಮಾಡೋ ಜಾಗಕ್ಕೆ ಅವ್ರು ಹೋದ್ರೆ ಇವನ್ನ ಮಾತಾಡ್ಸ್ಕೊಂಡು ಕೂರ್ಸ್ಕೊಂಡು ಅದು ಟೈಮ್ ವೇಸ್ಟ್ ಆಗ್ಬಿಟ್ರೆ ಕೆಲಸ ನಡೆದವ ಮಾಡ್ತಾನೆ. ನಾ ಕರ್ಕೊಂಡು ಹೋಗ್ತಿರೋದಕ್ಕೆ ಕೆಲಸ ಮಾಡ್ಸಕ್ಕೆ ಇವ ಹಂಗ್ ಬೈದ್ರೆ ಆದ್ರೂ ಹೊಸಿ ತುಂಡು ಹುಡುಗರ್ನ ಪರಿಚಯ ಮಾಡ್ಕೊಬಿಟ್ಟವನೆ, ಹುಡಿಕೋ ಹುಡಿಕೋ ಹೋಯ್ತಾರೆ ಇವನ್ನ, ಇವ್ನ ಕೆಲಸ ಮಾಡ್ತಾರೆ. ಕೆಲಸ ಕಲ್ತ್ಕೊಳಕ್ಕೆ ಕಲ್ತ್ಕೊಳ್ಳಿ ಬಿಡವ, ನನ್ಗೇನ್ ಬೇಡ ಅಂದನವ. ನಮ್ ಜಮೀನ್ ಕೆಲಸ ಆಗ್ಬೇಕಷ್ಟೇ. ಈಗ ನಾನು ಹೇಳದ್ನಲ್ಲ, ಇನ್ನೂ ಒಂದಷ್ಟು ಕರ್ಕೊಂಡು ಹೋಗಿ ಕೆಲಸ ಮಾಡಿಸ್ಲಿ, ಕೆಲಸನೂ ಆಯ್ತದೆ, ಅವ್ರು ಕಲ್ತ್ಕೊಂಡಂಗು ಆಯ್ತದೆ, ನಮ್ ಉತ್ಪತ್ತಿ ನಮ್ಗಾಯ್ತದೆ. ಉತ್ಪತ್ತಿ ತಗೊಳೋದಿಲ್ಲ ನಾನೇ. ಸುಬ್ಬಣ್ಣ ನೀವು ಕೇಳಿಸ್ಕೋ, ನಿನ್ನೆ ದಿನ ಸಂಜೆನಾಗೆ ಅದೇನೋ ಟಿವಿ ಬತ್ತಾಯ್ತು ಅನ್ಬಿಟ್ಟು ಇವ್ರೊಟ್ಟಿಲೆ ಟಿವಿ ನೋಡ್ತಾ ಕೂತೀನಿ. ಟಿವಿಲಿ ಅದೇನೋ ಪ್ರೋಗ್ರಾಮ್ ಮಧ್ಯೆ ಮೊಸರದ ಅಡ್ವರ್ಟೈಸ್ ಬಂತು. ಅದ್ರಲ್ಲಿ ಅದ್ ಏನೋ ಮೋಡಿ ಮಾಡಕ್ ಅದ್ ಏನ್ ಮಾಡಿದಾರು ಗೊತ್ತಿಲ್ಲ ಕಣವ, ಏನ್ ಹಿಂಗ್ ಕೆಳಗ್ ದಬಾಕಿದ್ರು ಬೀಳಕ್ಕಿಲ್ಲ ಅದು. ಅಂದ ಇವ ನಾನ್ ಕರ್ಕೊಬರೋ ಹಂಗ ಅಂತ ಕೆಲಸ ಮಾಡಿವೆ. ಅಲ್ಲ ಕಣವ, ಈಗ ಇದನ್ನ ಎರಡನೇ ಸರಿ ಹೇಳ್ತಾನೆ ಕವ, ಇವ ಆಗ್ಲಿ ಹೇಳಿಲ್ವ ಅಂದ್ರೆ ಇನ್ನೊಂದ್ಸತಿ ನೀ ಹಂಗ್ ಮಾಡಬಾರ್ದು ಅಂತ ಕಾರಣ ನನಗ್ ಮನದಟ್ಟಾಗ್ಲಿ ಅಂತ. ನೀನು ಇಲ್ಲ ಮೊಸರು ಬಿಡ್ಬೇಕು, ಮೊಸರು ತಿನ್ನದ್ ಬಿಡ್ಬೇಕು. ಏ ಬಿಡಕಿಲ್ಲ ಕಪ್ಪ, ಇಲ್ಲ ಅಂದ್ರೆ ಮನೇಲಿ ಲೆಪ್ಪ ಆಗಿ ಆ ಮೊಸರು ನೀನ್ ಉಣ್ಬೇಕು. ಸುಬ್ಬಣ್ಣ ನಾ ಹಿಂಗ್ ಹೇಳ್ತೀನಿ ಅಂತ ಬೇಸರ ಮಾಡ್ಕೋಬೇಡಕಪ್ಪ. ಕಮಲವ ನೀನುವೆ, ಈಗ ನಮ್ಮೂರಲ್ಲಿ ಈ ಹಸು ಸಾಕವ್ರೆ ಕಡಿಮೆ ಆಗ್ಬಿಟ್ಟವ್ರೆ ಕವ. ಅವ್ರ ಬೆಳಿಗ್ಗೆ ಕಾಪಿಗೆ ಇರ್ಲೇಬೇಕು ಅವ್ರಿಗೆ, ಅವ್ರೆಲ್ಲ ಹೋಗಿ ತಕೋಬತ್ತಾರೆ ಕವ ಪ್ಯಾಕೆಟ. ಅದೇ ಕಣ್ಣ ತಪ್ಪು. ಸುಬ್ಬಣ್ಣ ಇದಕ್ಕೊಂದು ಮಾರ್ಗ ತೋರ್ಸಪ್ಪ. ಹೇಳಲ್ಲಪ್ಪ, ಈಗ ಹೈನುಗಾರಿಕೆ ಮಾಡ್ಬೇಕಷ್ಟೇ. ಈಗ ಹೈನುಗಾರಿಕೆ ಮಾಡ್ಕೋಬೇಕು. ನೀನೇ ಮಾರುವ ಹಾಲ್ನ ಊರಿಗೆಲ್ಲ? ಅದೇ ಹಂಗೆ ಕಪ್ಪ, ಎಪ್ಪಾಕೊಂಡ್ರೆ ನಮ್ಗೂ ಹಂಗೆ ಆಯ್ತದಲ್ಲ. ಈಗ ಹಂಗ ಊರಲ್ಲ ಹಂಗ ಆಗ್ಬಿಟ್ಟವೇಕವ್ವ. ಇರೋ ನಾನು ಇರೋ ವಿಷಯ ಮಾತಾಡ್ತಿರೋದು, ಪರಿಸ್ಥಿತಿ ಮೊದ್ಲಂಗಿದ್ದಪ್ಪ. ಈಗ ಈಗ ನಿನ್ ಮನೇಲೆ ನಾಲ್ಕು ದನ ಇದ್ದ, ಈಗಿದ್ದವಪ್ಪ ಹಂಗೆ ಕಮಲವ್ವ ನೀನೊಂದು ಬರ್ಕೊಳವ, ನಮ್ಮ ಶಂಕರಣ್ಣ ಮಾಡಬೇಕೆಂದಿರುವ ಕೆಲಸಗಳು ಆ ಪಟ್ಟಿ 25 or 26 ಬರ್ಕೊಂಡಿದ್ಯಾ, 27ನೇದು ಒಂದು ಹೈನುಗಾರಿಕೆ ಅಂತ ಬರ್ಕೊಂಡ್ಬಿಡ್ತೀವಿ. ಈ ಜನ್ಮದಲ್ಲಿ ಅವ್ನು ಮಾಡಂಗಿಲ್ಲ ತಿನ್ನಂಗಿಲ್ಲ. ಇಲ್ಲ ಕವ್ವ, ನಂದಾಗ ಮಾಡ್ಕೊ ಬತ್ತೀನಿ ನೋಡವ್ವ. ಮಾತಾಡದಷ್ಟು ಸುಲಭ ಅಲ್ಲ ಕವ್ವ, ಈಗ ಹಸು ತರೋದು ತಂದ್ಬಿಡ್ತೀನಿ. ಬೇಕಾದ್ರೆ ಇವಾಗ ರಾಜಣ್ಣ ಸುಬ್ಬಣ್ಣ ನಾವು ನೀವೆಲ್ಲ ಹೋಗ್ಬಿಟ್ಟು ಏರ್ಕೊ ಬಂದ್ಬಿಡ್ಬೋದು ಒಂದೆರಡು ಹಸುನ. ಆದ್ರೆ ಅದ ನಾನು ಸಾಕಿ ಸಲು ಬೇಕಾದ್ರೆ ಕಷ್ಟ ಅದೇ ಮಾಡ್ಬೇಕು. ಅದಕ್ಕೆ ಹೊಸಿ ನಿಧಾನ ಆಯ್ತದೆ, ಒಂದು ಒಂದಕ್ಕೆ ಒಂದೊಂದಾಗ ಒಂದೊಂದಾಗ ಮಾಡ್ಕೊ ಬತ್ತ. ನೀನು ಹಸು ತಗೊಂಡ್ ಬಾ, ತಗೊಂಡ್ ಬಂದು ರಾಜಣ್ಣನ ಮನೆ ತಾವ್ ಕಟ್ಬಿಡು. ಇನ್ನೇನಪ್ಪ ಸರಿ, ರಾಜಣ್ಣ ಮೇವ್ ಹಾಕ್ಲಿ, ನೀ ಬಂದು ಹಾಲ್ ಕರ್ಕೊಂಡು ಹೋಗು. ಅದು ಒಳ್ಳೇದೆ, ಅದು ಒಳ್ಳೇದೆ, ಹಂಗೂ ಮಾಡ್ಬೋದು. ಇಲ್ಲ ನಾನೇ ಕರ್ಕೊಡ್ತೀನಿ ಕಪ್ಪ, ತಗೋಬತ್ತೀನಿ, ತಮ್ಗೆ ತುಂಬಕೊಂಡು ತರ್ಲಿ. ನನ್ಗೆ ನನ್ ಮನೆ ಮುಂದೆ ತಂಗ್ ಕಟ್ಲಿ, ಅದೇ ನೀವ್ ತುಂಡ ಐಕ್ಳು ಅಂದಲ್ಲ, ಅವೈಕ್ಳು ಬಿಟ್ಟಿರ್ತೀನಿ ಅಲ್ಲಿ, ಅದೇನ್ ಕರ್ಕೊಂಡು ಕರ್ಕೊಂಡೋಗ್ಲಿ. ನಾನು ಕರಿಯಕ್ ಹೋಗಕ್ಕೆ ಇಲ್ಲ, ಅವನೇ ತಮ್ಗೆ ಕರ್ಕೊಂಡು ತಗೊಂಡೋಗ್ಲಿ. ತಂಬಿಗೆ ಅದಕ್ಕೆ ಹಸು ಕೆಳಗಡೆ ಮಲ್ಕೊಬಿಡಕ್ಕೆ ಅಲ್ಲೇ ಬಿಡ್ತದೆ. ಅದೇ ತುಂಡು ಹುಡುಗರು ಅಂದಲ್ಲ, ನಾ ಒಂದ್ ನಾಲ್ಕು ಹಸು, ನಾಲ್ಕು ಜನ ಕರೀಲಿ ಬಿಡು, ನಾಲ್ಕು ತಮ್ಗೆ ಕೊಟ್ಟನು ತುಮ್ಕೋ, ಇಲ್ಲ ಒಂದ್ ಬಕೆಟ್ನೆ ಕೊಟ್ಟನು. ಅವ್ರಿಗೆ ಏನ್ ಕೊಡ್ಬೇಕು ಕೊಡ್ತೀನಿ ಕೊಡ್ತೀನಿ. ಅಲ್ಲಪ್ಪ ನೀನ್ ತರದ ಬಂದಸ, ನಾಲ್ಕು ಬಕೆಟ್ ಕೊಟ್ಟಿಯ? ನಾಲ್ಕು ಬಕೆಟ್ ಅಲ್ಲಕ್ಕಪ್ಪ, ನಾಲ್ಕು ತಮ್ಗೆ, ನಾಲ್ಕು ತಮ್ಗೆ, ನಾಲ್ಕು ತಮ್ಗೆ ನಲ್ಲಿ ಕರ್ದಾರ, ಒಂದ್ ಬಕೆಟ್ಗೆ ತುಂಬತಾರೆ. ಹಾ ಅದ ತಕೋ ಕೊಡ್ಬಣ್ಣ. ಆ ವೈಕಲ್ನ ಕರ್ಕ ಬಂದ್ರೆ ನಾನು ಏ ಇವ್ರೊಟ್ಟಿಗೆ ಕೆಲ್ಸಕ್ಕೆ ನಾ ಬರಕಿಲ್ಲ, ಏ ಯಾವಾಗ ಗುರ್ರ ತಿರ್ತಾನೆ ನಾ ಬರಕಿಲ್ಲ ಅಂತ ವೈಕಲು. ಏ ಇಲ್ಲ ಬಾ, ನಾನೇ ಮಾಡ್ತಿರೋದು ಜಮೀನ್ ನಾ ಅನ್ಬಿಟ್ಟು ಕರ್ಕ ಬಂದಿರೋದು ನಾನು. ಬಿಡು ಒಳ್ಳೆ ಕೆಲಸ ಮಾಡಿದೆ ಬಿಡಪ್ಪ. ಕುಡಿಯಕ್ಕೆ ಒಂದೊಂದ್ ಲೋಟ ಗಟ್ಟಿ ಹಾಲು ಕೊಡೋಣ. ಯಾಕ ಬಂದ್ ಕೆಲಸ ಎಲ್ ಸಿಕ್ಕದು? ನಮ್ಮ ಸುಗಡ ಹಾಲು ಅದ್ಭುತ ಅಮೃತ ಕಪ ಅಮೃತ. ಕೇಸರಿ ಯಾಕೆ ಮಾಡುವ? ಕೇಸರಿ ಹಾಕಿದ್ರೆ ಹೋಯ್ತು, ಅದು ಹಾಕುವಷ್ಟಿಲ್ಲ, ಬರೀ ಪ್ಯೂರ್ ಹಾಲು. ಹಂಗೆ ಸಕ್ಕರೆನು ಹಾಕುವಷ್ಟಿಲ್ಲ, ನೊರೆ ನೊರೆ ಬತ್ತಿರ್ಬೇಕು, ಹಂಗಂಗೆ ಕುಡ್ಕೋಬೇಕು. ಇವನ್ ಬೆಲ್ಲ ಸಕ್ಕರೆಗೆ ಆ ಕಡೆ ಈ ಕಡೆ ಓಡಾಡೋನು. ಒಂದ್ಸರಿ ಹಿಂಗೆ ಬಾಜಿ ಓದಿಲ್ಲಪ್ಪ ಸುಬಣ, ನಮ್ಮೂರ್ಲೇ ಬಾಜಿ ಕಟ್ಟಿ ಕಟ್ಬಿಟ್ಟಿದ್ರಲ್ಲ ಒಂದ್ಸರಿ. ಏನಂತ ತಂಗಿಯಲ್ಲಿ ಒಂದ್ ತಂಗಿ ಆಲ ಒಂದ್ ತೊಟ್ಟು ಸೋರ್ದೆ ಇದಂಗೆ ಹಂಗೆ ಕುಡ್ಕೋಬೇಕು. ಕರ್ದದ್ ಹಂಗೆ ನೊರೆ ತುಂಬ್ಕೊಂಡಿರ್ತದಲ್ಲವ, ಅದ ಕುಡ್ಕೋಬೇಕು ಅಂತ ಚಾಲೆಂಜ್ ಮಾಡ್ಬಿಟ್ರು. ಒಂದ್ ತೊಟ್ಟ ಬುಟ್ಟಿದ್ರೆ ಹೇಳ್ತೀನಿ ಕೆಳಗಡೆಗ್ ನಾನು ಕುಡ್ಕೊಂಡಿ. ಮೊದಲನೇ ಬಹುಮಾನ ಈಗ ಚಂಬೇನಾಯ್ತು. ಈಗೇನವ ಹಾಲ್ನೇ ಕೊಟ್ಟಿಯವ ಅಲ್ಲಿ ಕಣಣ್ಣ? ಮೊನ್ನೆ ತಾನೇ ಚಾಮುಂಡೇಶ್ವರಿ ಪೂಜೆ ಮಾಡಿವ್ನಿ, ತಂಬಿಟ್ ಮಾಡಿದೀನಿ ಈಗ ಆರತಿ ಮಾಡಕ್ಕೆ. ತಂಬಿಟ್ ಕೊಡ್ತೀನಿ, ತಿಂತಾ ಇರು, ಹಾಲ್ ಬೇಕೆ. ಹೆಂಗು ಈಗ ನವರಾತ್ರಿ ನಾಡಬ್ಬ ಬತ್ತದೆ, ದಸರಾ ಅಲ್ವಾ ನಡೀತದೆ, ಹಂಗಾಗ್ಬಿಟ್ಟು ದೇವಿದು ಕೊಡವ ಪ್ರಸಾದ ತಾಯಿ ಕಮಲಕ್ಕ ಕೇಳ್ತಾನೆ. ನೀವು ಅನ್ಬಿಟ್ಟು ಹೇಳ್ಬಿಡು ಇವ್ನ್ ಏನೇ ಹೊಟ್ಟೆ ಹಂಗಲ್ಲ, ಹೊಟ್ಟೆ ಕಿಚ್ಚು ಕಮಲಕ್ಕ ಇವನ್ಗೆ ನಾನು ಕೇಳಿದ್ರೆ ಸಾಕಿ ಹಿಂಗ ಅಂತಾನೆ. ನನ್ಗೆ ಅದೇ ಬೇಸರ, ಸುಮ್ನಿರಪ್ಪ ತಂಬಿಟ್ಟು ಇವನ್ಗು ಕೊಡವ. ಹಂಗಲ್ಲ, ಅವನು ತಂಬಿಗೆ ತಂಬಿಗೆ ಅಂತಿದ್ನಲ್ಲ, ತಂಬಿಗೆ ಇಲ್ಲ ತಂಬಿಟ್ಟಾರು ತಿನ್ನು ಅಂತ. ಈ ಕಮಲಕ್ಕ ನೋಡು ಸತಾಯಿಸ್ಬಿಡ್ತಾನೆ ಯೋ ತಾಯಿ ಆಶೀರ್ವಾದ ಚಾಮುಂಡೇಶ್ವರಿ ನಮ್ಮ ಅವ್ವ ಅಂಬಾ ದೇವಿ ಕರುಣೆ ಮಾಡ್ಲಿ. ಸುಮ್ನಿರ ಪಕ್ಕ ತಕೋಬವ್ವ ನೀ ತಂಬಿಟ್ಟ ಕಮಲಕ್ಕ ಹೆಂಗ ಹೋಗ್ಲತ್ತ ನಿನ್ನ ತಂಬಿಟ್ಟ ತಕೋಬವ್ವ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಆರ್ ಲೋಕೇಶ್ವರಿ, ಎಸ್ ಲಕ್ಷ್ಮೀನಾರಾಯಣ, ಎಂ ಶಂಕರಪ್ಪ ಹಾಗೂ ಎಸ್ ಸುಬ್ರಹ್ಮಣ್ಯ. ಯಾಕಣ ಬೇಜಾರ್ನಲ್ಲಿದ್ಯಾ? ಆಟೋ ವರ್ಷದಲ್ಲಿ ಅಷ್ಟೊಂದು ಪ್ರಾಫಿಟ್ ಇಲ್ಲ, ಸಿಎನ್ಜಿ ಗೆ ಕನ್ವರ್ಟ್ ಮಾಡಿಸ್ಕೋ, ಅಲ್ಲಿ ಪ್ರಾಫಿಟ್ ಇದೆ. ಕನ್ವರ್ಟ್ ಮಾಡಿಸಿದ್ರೆ ಏನಾಗುತ್ತೆ? ನಿನಗೆ 7,000 ಬೆಲೆ ಬಾಳೋ ಸಿಎನ್ಜಿ ಫ್ರೀ, ಒಳ್ಳೆ ಮೈಲೇಜ್, ಒಳ್ಳೆ ಇಂಜಿನ್ ಲೈಫ್ ಮತ್ತೆ ಪರ್ಫಾರ್ಮೆನ್ಸ್ ಸಿಗುತ್ತೆ. ಇನ್ನು ಕೇಳು, ನಾನು ಸಿಎನ್ಜಿ ಗೆ ಕನ್ವರ್ಟ್ ಮಾಡಿದ್ಮೇಲೆ ಕೇಳ್ತೀನಿ. ಕೇಳಿದ್ರಲ್ಲ, ಹಿಂದೆ ಹೊಸ ಸಿಎನ್ಜಿ ಆಟೋ ಕೊಳ್ಳಿರಿ ಅಥವಾ ಸಿಎನ್ಜಿ ಗೆ ಕನ್ವರ್ಟ್ ಮಾಡಿ ಮತ್ತು ಎಜಿಎನ್ಪಿ ಪ್ರಥಮ್ ನಿಮಗೆ 7,000 ಬೆಲೆ ಬಾಳುವ ಸಿಎನ್ಜಿ ಫ್ರೀ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗೆ ಕಾಲ್ ಮಾಡಿ 1-800-202-1999. ನುಗ್ಗಿರಿ ಮುನ್ನುಗ್ಗಿರಿ, ಸರಿಯಾದ ಇಂಧನ ಇದೆ ನಮ್ ಜೊತೆ, ಎಜಿಎನ್ಪಿ ಪ್ರಥಮ್ ಜೊತೆ. ನುಗ್ಗಿರಿ ಯುಗದ ಹೊಸ ಕಾಲವಿದು ಬನ್ನಿರಿ, ಉಳಿತಾಯವೇ ಉಳಿತಾಯ ಎನ್ನಿರಿ. ಎಜಿಎಂಪಿ ಪ್ರಥಮದ ಜೊತೆ ಮುನ್ನುಗಿರಿ ಮುನ್ನುಗಿರಿ. ಎಜಿಎಂಪಿ ಪ್ರಥಮ್ ಮುನ್ನುಗಿರಿ. ಕೃಷಿ ದರ್ಪಣ, ಕೃಷಿ ದರ್ಪಣ ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಳೆ ಅಂದರೆ ಅಕ್ಟೋಬರ್ 11 ಸೋಮವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ದೇಸಿ ಹಸುಗಳ ಪಾಲನೆಯಲ್ಲಿನ ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ ಮೈಸೂರು ತಾಲೂಕು ಗೆಜ್ಜಗಳ್ಳಿಯ ಚೈತನ್ಯ ಪಂಡಿತ್ ಸೀತಾಳ.